ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಕೊಡಗನೂರಿನ ರೈತ ಮಹಿಳೆ ಜಿ ರೇಣುಕಮ್ಮ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೃಷಿಕ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕಿನ ಕೊಡಗನೂರು ಗ್ರಾಮದ ರೈತ ಮಹಿಳೆಯರಾದಂತಹ ಜಿ ರೇಣುಕಮ್ಮ ಅವರು ತಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಕೃಷಿ ಬದುಕಿನ ಅನುಭವ ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರೇಣುಕಮ್ಮ ಅವರೇ. ನಮಸ್ತೆ ಸರ್. ರೇಣುಕಮ್ಮ ಅವರೇ, ನಿಮ್ಮ ಬಾಲ್ಯ ಜೀವನದ ಒಂದು ಅನುಭವ ಹೇಗಿತ್ತು, ಇದ್ರ ಬಗ್ಗೆ ಹೇಳಿ ಸರ್. ಬಾಲ್ಯ ಜೀವನ ಅಂತಂದ್ರೆ, ನಾವು 10th ವರೆಗೆ ಓದಿದ್ದು ಎಜುಕೇಶನ್, ಬಟ್ ನಾನಂತರೂ ಕ್ಲಾಸ್ ಅಲ್ಲಿನೇ ಫಸ್ಟ್ ಸ್ಟೂಡೆಂಟ್. ಎಲ್ಲ ವಿಷಯ, ಆಲ್ ಸಬ್ಜೆಕ್ಟ್, ಒಂದು ಕ್ರೀಡೆ ಇರ್ಬೋದು, ಒಂದು ಎಲ್ಲ ಸಬ್ಜೆಕ್ಟ್ ಅಲ್ಲಿ ನಾನೇ ಮುಂದಿರ್ತಾ ಇದ್ದೆ. ಆದ್ರೆ ನನ್ನ ಮುಂದಿನ ಜೀವನಕ್ಕೆ ಹೋಗ್ಲಿಕ್ಕೆ ಮನೆಯಲ್ಲಿ ಅವಕಾಶ ಸಿಗ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹಳ್ಳಿ ಇರೋದ್ರಿಂದ SSLC ವರೆಗೆ ಅಷ್ಟೇ ಇತ್ತು. ಬೇರೆ ದಾವಣಗೆರೆ ಅಥವಾ ಅರಪನಳ್ಳಿಗೆ ಹೋಗ್ಬೇಕಿತ್ತು. ನಮ್ದು ಅರಪನಳ್ಳಿ ತಾಲೂಕು, ತವ್ರ ಮನೆ ಕಂಚಿಕೆರೆ ಅಂತ. ಹಂಗಾಗಿ ನಾವು ದಾವಣಗೆರೆ ಅಥವಾ ಅರಪನಳ್ಳಿಗೆ ಹೋಗಂದ್ರೆ ಯಜಮಾನ್ರ ಮನೆಯಲ್ಲೆಲ್ಲ ಅವಾಗೆಲ್ಲ ಹೆಣ್ಮಕ್ಳು ಕಳ್ಸಕ್ಕಷ್ಟು ಇದು ಮಾಡ್ತಿರ್ಲಿಲ್ಲ. ಹಂಗಾಗಿ ನಮಗೆ ಕಳಿಸ್ತಾ ಇಲ್ಲ. ಇಡೀ ಸ್ಕೂಲ್ಗೆ ಫಸ್ಟ್ ಬಂದಿದ್ದೆ SSLC ಅಲ್ಲಿ. ಅವಾಗ ಇಡೀ ಸ್ಕೂಲಿಂದ ಅಷ್ಟು ಟೀಚರ್ಸ್ ಎಲ್ಲ ಮನೆಗೆ ಬಂದ್ಬಿಟ್ಟು, ಕಳಿಸ್ರಿ ಅವಳಿಗೇನು ದುಡ್ಡಿಂದ ಸಹ ಬಹಳ ನಿಮಗೆ ಖರ್ಚು ಬರಲ್ಲ, ಅವಳು ಕಡಿಮೆ ಅಮೌಂಟಲ್ಲಿನೇ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ಡಾಕ್ಟರ್ ಇಂಜಿನಿಯರ್ ಆಗ್ತಾಳೆ, ಕಳಿಸ್ರಿ ಕಳಿಸ್ರಿ ತುಂಬಾ ಒತ್ತಾಯ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ಅದಕ್ಕೆ ಮನಸ್ಸು ಮಾಡಲಿಲ್ಲ. ನನ್ನ ಎಜುಕೇಶನ್ ಮುಂದಿನ ವಿದ್ಯಾಭ್ಯಾಸ ಕಳಿಸ್ಲೇ ಇಲ್ಲ. ಹಂಗಾಗಿ ತಕ್ಷಣನೇ ಇಂದನೇ ನಮಗೆ ಮದುವೆ ಮಾಡಿ ಮತ್ತು ರೈತ ಕುಟುಂಬಕ್ಕೆ ನನ್ನನ್ನು ಕಳಿಸಿದ್ರು. ರೈತರದ್ದು ಅಂದ್ರೆ ಕೃಷಿಯಲ್ಲಿ ಹುಟ್ಟಿದ್ದು, ಮನೆಯಲ್ಲೆಲ್ಲ ಕೃಷಿ ಬಗ್ಗೆ ಮತ್ತು ಹೈನುಗಾರಿಕೆ ಬಗ್ಗೆ ಎಲ್ಲ ಗೊತ್ತಿತ್ತು, ಬಟ್ ನಾವು ಕೈಮುಟ್ಟೇನೂ ಮಾಡಿರಲಿಲ್ಲ. ಮತ್ತು ಇಲ್ಲಿ ಬಂದಾಗ ಕೂಡ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಇಲ್ಲಿ ಕೂಡ ನಾವೊಂದು 6 ಜನ ಅಣ್ಣ ತಮ್ಮಂದ್ರು, 5 ಜನ ಹೆಣ್ಮಕ್ಳು, ಒಂದು 11-12 ಜನದ ಫ್ಯಾಮಿಲಿ ನಾವು ಬಂದಿದ್ದು. ನಾನಲ್ಲಿ ಹುಟ್ಟಿ ಬೆಳೆದದ್ದು 3 ಜನ ನಾವು. ಹಂಗೆ ದೊಡ್ಡ ಫ್ಯಾಮಿಲಿ ಅಂತ ನನಗೆ ಭಯ ಅನಿಸ್ತು ಫಸ್ಟ್ಗೆಲ್ಲ. ಆದರೂ ಭಾಳ ಇದ್ದು ಮಾಡ್ಕೊಂಡು ಹೊಂದ್ಕೊಂಡು ಹೋದ್ವಿ. ಅಷ್ಟು ಜನಕ್ಕೆಲ್ಲ ಅಡುಗೆ ಮಾಡೋದಾಗಲಿ, ಒಂದೆಲ್ಲ ಕೆಲಸದಲ್ಲಿ ಹೊಂದ್ಕೊಂಡು ಇದು ಮಾಡ್ಕೊಂಡು ಹೋದ್ವಿ. ಆಮೇಲೆ ಒಂದು ಸ್ವಲ್ಪ ದಿನಕ್ಕೆ ನಾವು ಹೊರಗೆ ಬಂದ್ವಿ, ಬೇರೆ ಮಾಡಿದ್ರು ನಮ್ಮ ಮನೆಯಲ್ಲಿ. ನಮ್ಮದು ಭೂಮಿ ಸ್ವಲ್ಪ 1 ಎಕರೆ ಜಮೀನು ಕೊಟ್ಟರು. ಆಮೇಲೆ ಏನು ಮಾಡೋದಪ್ಪ, ಇಷ್ಟರಲ್ಲಿ ಏನಾಗುತ್ತೆ ಜೀವನ ಅಂತೇಳಿ ಭಾಳ ಬೇಸತ್ತು. ಇನ್ನೇನು ಬಿಡು, ಜೀವನನೇ ಇಲ್ಲ, ಮುಗ್ದೋಯ್ತು. ಯಾಕಂದ್ರೆ ನಮಗೆ ಬೇರೆ ಏನು ಗೊತ್ತೇ ಇರಲಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಈ ತರ ಸ್ವಸಹಾಯ ಸಂಘಗಳು ಮಾಡ್ಕೊಳ್ಳೋದು ಬಂದಿತ್ತು ಆ ಟೈಮಲ್ಲಿ. 2003 ನಾವು ಸ್ವಸಹಾಯ ಸಂಘ ಮಾಡ್ಕೊಂಡ್ವಿ. 10 ರೂಪಾಯಿ ಕಟ್ಟಕ್ಕೆ ಕೂಡ ನಮಗೆ ಕಷ್ಟ ಅವತ್ತಿನ ಕಾಲದಲ್ಲಿ, ಯಾಕಂದ್ರೆ ಗಂಡು ಮಕ್ಳು ಹತ್ರ 10 ರೂಪಾಯಿ ಇಸ್ಕೊಂಡೋಗೆ ಕಟ್ಟಬೇಕಿತ್ತು. ಆದರೂ ಹಂಗೆ ಹಿಂಗು ಮಾಡಿ ಕಟ್ಕೊಂಡ್ವಿ. ನಂತರ ಸುಮಾರು 10-10 ರೂಪಾಯಿ ಉಳಿತಾಯ ಮಾಡ್ತಾ ಬ್ಯಾಂಕ್ ಸಹಾಯವನ್ನು ಪಡ್ಕೊಂಡು ಲೋನ್ಗಿನ ತಗೊಂಡು ಹೈನುಗಾರಿಕೆ ಇದು ಮಾಡ್ಕೊಂಡ್ವಿ. ನಂತರ ಕೃಷಿ ಇಲಾಖೆ ಅಧಿಕಾರಿಗಳು ಸಂಪರ್ಕ ಪಡ್ಕೊಂಡ್ವಿ. ಸಂಪರ್ಕದಿಂದ ಆಮೇಲೆ ಕೃಷಿ ಬದುಕಿನಲ್ಲಿ ನನ್ನ ಅನುಗಾರರಾಗಿ ನಾನು ಇದರಲ್ಲಿ ಸೇರ್ಕೊಂಡೆ. ಆಮೇಲೆ 2010 ನಾವೊಂದು ರೈತ ಶಕ್ತಿ ಗುಂಪು ಅಂತ ಮಾಡ್ಕೊಂಡ್ವಿ. ಗುಂಪು ಮಾಡ್ಕೊಂಡ್ಮೇಲೆ ಕೃಷಿ ಇಲಾಖೆ ಎಲ್ಲ ಸೌಲಭ್ಯಗಳು ಇಂಥದ್ದೆಲ್ಲ ಸಿಗುತ್ತೆ, ನೀವು ಈ ಥರ ಎಲ್ಲ ಮಾಡ್ಕೋಬಹುದು ಅಂತಂದಾಗ ನಾವು ಇಟ್ಟಿನ ಮಿಷಿನ್ನು ಮತ್ತೆ ಒಂದು ರವೆ ಮಿಷಿನ್ ಮಾಡೋ ತಗೊಂಡ್ವಿ. ನಮ್ಮ ದುಡ್ಡು ಮತ್ತೆ ಸಹಾಯಧನದ ಇದ್ರ ಜೊತೆಲಿ ತಗೊಂಡ್ವಿ. ಅದನ್ನ ನಡೆಸ್ತಾ ಆಮೇಲೆ ಅದರ ಕ್ರಮೇಣ ನಮ್ಮ ಚಟುವಟಿಕೆಗಳನ್ನು ನೋಡಿ ನಮ್ಮ ಇಲಾಖೆ ಗುರುತಿಸ್ಬಿಟ್ಟು ಮತ್ತೆ ನಮಗೆ ರಾಗಿ ಕ್ಲೀನಿಂಗ್ ಮಿಷಿನ್ನು, ರಾಗಿ ಪಾಲಿಶಿಂಗ್ ಮಿಷಿನ್ನು ಮತ್ತೆ ಒಂದು ಫಲವರೈಸರ್ ಅಂತ 3 ಮಿಷಿನ್ಗಳನ್ನು ಕೊಟ್ರು. ಅದ್ರ ಜೊತೆ ವೇಯಿಂಗು ಮತ್ತು ಪ್ಯಾಕಿಂಗು, ಇಷ್ಟು ಮಿಷಿನ್ಗಳು ಕೊಟ್ರು. ಅವುಗಳನ್ನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ನಮಗಿನ್ನು ನಮ್ಮ ಊರಿನಲ್ಲಿ ಸುಮಾರು ತೆಂಗಿನ ತೋಟ ತುಂಬ ಇದೆ. ಹಂಗೆ ಕೊಬ್ಬರಿ ಎಲ್ಲ ರೈತರು ತಗೊಂಡೋಗಿ ದಾವಣಗೆರೆಗೆ ಎಣ್ಣೆ ಮಾಡಿಸ್ಕೊಂಬರ್ತಿದ್ರು ಕೊಬ್ಬರಿ ಎಣ್ಣೆ. ಅದನ್ನೆಲ್ಲ ಯೋಚನೆ ಮಾಡಿದ್ವಿ, ನಮ್ಮೂರಿಗೆ ಒಂದೇನಾದರೂ ನಾವು ಮಾಡಬೇಕಲ್ಲ, ಅದನ್ನ ಅಲ್ಲಿ ಹೋಗೋದನ್ನು ತಪ್ಪಿಸಿ ನಮ್ಮೂರಲ್ಲಿ ನಮ್ಮೂರಿನ ಜನ ನಮ್ಮೂರಲ್ಲೇ ಏನಾದರೂ ಒಂದು ಮಾಡಲಿ ಅಂತೇಳಿ ನಾವು ಕೊಬ್ಬರಿ ಎಣ್ಣೆ ಮಿಷಿನನ್ನು ಖರೀದಿ ಮಾಡ್ಕೊಂಡು ಬಂದ್ವಿ. ಅದನ್ನ ನಡೆಸ್ತಾ ಆಮೇಲೆ ನಮ್ಮಲ್ಲಿ ತೊಗರಿ ಬೆಳೆದು ಕಡಿಮೆ ಇತ್ತು, ಆದರೆ ಕೆಲವು ರೈತರು ಬೆಳೀತಿದ್ರು, ಡೈರೆಕ್ಟಾಗಿ ಕಾಳು ಮಾರಿಬಿಡೋರು ಇದು. ಅದಕ್ಕೆ ಅದನ್ನು ಯೋಚನೆ ಮಾಡಿದ್ವಿ ನಾವು, ತೊಗರಿ ಬೆಳೆ ಮಿಷಿನ್ ಮಾಡ್ಬೋದಲ್ಲ, ಯಾಕೆ ಮಾಡ್ಬೋದು, ನಮ್ಮ ರೈತರಿಗೆ ಅನುಕೂಲ ಆಗ್ತದೆ, ಆಮೇಲೆ ರೈತರು ಕೂಡ ಜಾಸ್ತಿ ಪ್ರಮಾಣದಲ್ಲಿ ತೊಗರಿಯನ್ನ ಬೆಳೀತಾರೆ ಅನ್ನೋ ಉದ್ದೇಶದಿಂದ ತೊಗರಿ ಬೆಳೆ ಮಿಷಿನ್ ಅನ್ನ ತಗೊಂಡ್ವಿ. ಹಂಗಾಗಿ ಈ ವರ್ಷ ಫುಲ್ ಎಲ್ಲ ರೈತರು ಕೂಡ ತೊಗರಿ ಬೇಳೆ ನಮ್ಮ ಮಿಷಿನಲ್ಲಿ ಮಾಡ್ಕೊಂತಾರೆ. ಒಳ್ಳೆ ಬೇಳೆನೂ ಚೆನ್ನಾಗಿ ಬರ್ತಾ ಇದೆ, ಹಂಗೆ ಬೇಳೆನೆ ಮಾರಾಟ ಮಾಡ್ತಾ ಇದ್ದಾರೆ. ಈಗ ತೊಗರಿ ಕಾಳನ್ನ ಯಾರು ಡೈರೆಕ್ಟ್ ಆಗಿ ಮಾರಾಟ ಮಾಡ್ತಿಲ್ಲ, ಹಂಗಾಗಿ ಅವ್ರಿಗೂ ಉಪಯೋಗ ಆಯ್ತು, ನಮಗೂ ಕೂಡ ಅನುಕೂಲ ಆಯ್ತು, ನಮಗೆ ಉದ್ಯೋಗ ಆಯ್ತು, ಅವರಿಗೆ ಕೂಡ ಲಾಭ ಆಗ್ತಾ ಇದೆ. ಹಂಗಾಗಿ ನಮ್ಮ ಊರಿನ ಜನಕ್ಕೂ ಕೂಡ ಅನುಕೂಲ ಆಯ್ತು, ನಮಗೂ ಒಂದು ನಾವು ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾ ಇದೀವಿ ಅಂತ ಒಂದು ಖುಷಿ ಆಗ್ತಾ ಇದೆ. ಅದೇ ರೀತಿ ನಮ್ಮ ಜಮೀನಲ್ಲೂ ಕೂಡ ನಮ್ದು ಸ್ವಲ್ಪ ಭೂಮಿ ಇದ್ರೂ ಕೂಡ ಯಾಕಂದ್ರೆ ಹೈನುಗಾರಿಕೆ ಮಾಡ್ತಾ ಇದೀವಿ, ಹೈನುಗಾರಿಕೆ ಇರೋದ್ರಿಂದ ನಮ್ದು ಎಲ್ಲ ಸಗಣಿ ಗೊಬ್ಬರ ಪ್ರತಿಯೊಂದು ಕೂಡ ವೇಸ್ಟ್ ಆಗಂಗಿಲ್ಲ. ಈಗ ಅದನ್ನೇ ನಮ್ಮ ಹೊಲಕ್ಕೆ ಅಪ್ಲೈ ಮಾಡೋದ್ರಿಂದ ನಾವು ಈಗೇನು ಸರ್ಕಾರಿ ಗೊಬ್ಬರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ, ಸಾವಯವದ್ದನ್ನೇ ಹೆಚ್ಚು ಹಾಕೋದ್ರಿಂದ ಖರ್ಚು ಕಡಿಮೆ ಬರ್ತಾ ಇತಿ, ಲಾಭನೂ ಚೆನ್ನಾಗಿದೆ. ಹಿಂದಿನ ವರ್ಷ ನಾನು ಹತ್ತಿ ಹಾಕಿದ್ದೆ, ಹತ್ತಿಯಲ್ಲಿ ಮಧ್ಯೆ ನಾನು ಎರಡು ಸಾಲಿಗೆ ಮಧ್ಯೆ ಒಂದೊಂದು ಸಾಲು ಹೆಸರು ಹಾಕಿದ್ವಿ, ಆಮೇಲೆ ಎರಡು ಸಾಲು ತೊಗರಿ ಹಾಕಿದ್ದೆ, ಆಮೇಲೆ ಎರಡು ಸಾಲು ಔಡ್ಲ ಹಾಕಿದ್ದೆ. ಹಂಗಾಗಿ ಒಂದು ಐದು ಬೆಳೆ ಹಾಕಿದ್ದಾರೆ. ತರಕಾರಿನೂ ಕೂಡ ಮನೆಗೆ ಬೇಕು ಅಂತೇಳಿ ಮೆಣಸಿನ ಗಿಡ ಮತ್ತು ಟೊಮೊಟೊ ಬೆಂಡಿ ಕೂಡ ಹಾಕಿದ್ವಿ. ಹಂಗೆ ತರಕಾರಿ ಮನೆಗಾಯ್ತು, ಆಮೇಲೆ ಹೆಸರುಕಾಳು ಎರಡು ಕ್ವಿಂಟಲ್ ಹೆಸರುಕಾಳನ್ನ ಬೆಳೆದ್ವಿ ಮಧ್ಯೆ ಒಂದೊಂದು ಸಾಲಲ್ಲಿ. ಆಮೇಲೆ ಆ ಕಡೆ ಈ ಕಡೆ ಎರಡೇ ಎರಡು ಸಾಲು ತೊಗರಿ ಹಾಕಿದ್ವಿ, ಎರಡು ಕ್ವಿಂಟಲ್ ತೊಗರಿ ಕಾಳಾಯ್ತು. ಆಮೇಲೆ ಎರಡು ಸಾಲು ಇದನ್ನ ಹಾಕಿದ್ವಿ ಔಡ್ಲ, ಅದು ಆರು ಕ್ವಿಂಟಲ್ ಔಡ್ಲ ಆಯ್ತು. ಆಮೇಲೆ ಹತ್ತಿನೂ ಕೂಡ ಹತ್ತು ಕ್ವಿಂಟಲ್ ಹತ್ತಿ ಆಯ್ತು. ಒಂದ್ ಎಕರ್ನಲ್ಲಿ ನಾನು ಇಷ್ಟು ಇದನ್ನ ಪಡ್ಕೊಂಡೆ. ನನಗೆ 2013 ನಾನು ಅನುಗಾರಾಗಿ ವರ್ಕ್ ಮಾಡ್ತಾ ಇದ್ದೆ, ಮತ್ತೆ ರೈತರ ಜೊತೆ ಕಮ್ಯುನಿಕೇಶನ್ ಮತ್ತೆ ನಾನ್ ಮಾಡ್ತಾ ಇಂತ ಚಟುವಟಿಕೆನೆಲ್ಲ ಗುರುತಿಸ್ಬಿಟ್ಟು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ನನ್ನನ್ನ ಇದಕ್ಕೆ ಅವಾರ್ಡ್ಗೆ ಹಾಕಿದ್ರು. ಶಿವಮೊಗ್ಗ ಯೂನಿವರ್ಸಿಟಿ ಅವಾರ್ಡ್ ಅಂತ ಪ್ರತಿ ವರ್ಷ ಒಬ್ಬ ರೈತ ಮಹಿಳೆಗೆ ಒಬ್ಬ ರೈತನಿಗೆ ಅವಾರ್ಡ್ ಸಿಗುತ್ತದೆ, ಜಿಲ್ಲಾ ಅವಾರ್ಡ್. ಆ ಅವಾರ್ಡ್ಗೆ ಹಾಕಿದಾಗ ನಾನು ಸೆಲೆಕ್ಟ್ ಆದಲ್ಲಿ ನನಗೆ 2013-14 ಸಾಲಿನ ರೈತ ಮಹಿಳೆ ಅಂತೇಳಿ ಅವಾರ್ಡ್ ಸಹ ನನಗೆ ಕೊಟ್ಟು ಇದ್ರ ಮಾಡಿದ್ರು. ಆಮೇಲೆ ಅಂತಾರಾಜ್ಯ ಪ್ರವಾಸ ಸಹ ನನ್ನ ಕಳಿಸಿದ್ರು. ನಾನು 8 ರಾಜ್ಯವನ್ನ ಅಂತಾರಾಜ್ಯ ಪ್ರವಾಸವನ್ನು ಸಹ ಮಾಡ್ಕೊಂಡ್ ಬಂದ್ವಿ. ರೀಸೆಂಟ್ ಆಗಿ ಇಂದಿನ ತಿಂಗಳಲ್ಲಿ ನಾನು ಮಹಾರಾಷ್ಟ್ರ ಅಂತಾರಾಜ್ಯ ಪ್ರವಾಸಕ್ಕೆ ಹೋಗ್ಬಿಟ್ಟು ನಾವು ಅಣ್ಣ ಆಚಾರ್ಯ ಒಂದು ರಾಲೇಗಾನ್ ಸಿದ್ಧಿ ಅಂತೇಳಿ ಅಲ್ಲಿ ಹೋಗಿ ಅವ್ರು ಮಾಡಿರೋಂತ ಒಂದು ನೀರಿನ ಸಂರಕ್ಷಣೆ ಬಗ್ಗೆನು ಸಹ ನಾವು ತಿಳ್ಕೊಂಡ್ ಬಂದ್ವಿ. ಅಲ್ಲಿ ಸುಮಾರು ಯೋಜನೆಗಳನ್ನ ಅಳವಡಿಸ್ಕೊಂಡಾರೆ. ಇಡೀ ಊರಿನ ಊರೇ ಕೂಡ ಬೋರನ್ನ ಯಾವ ತರ ರೀಚಾರ್ಜ್ ಮಾಡ್ಕೋಬೇಕು ಅನ್ನೋದನ್ನ ಅಲ್ಲಿ ಮಾಡಿ ತೋರಿಸಿದ್ದಾರೆ. ಅದನ್ನ ಸಹ ನಾನು ನೋಡ್ಕೊಂಡ್ ಬಂದೆ. ನಮ್ಮ ರೈತರಿಗೂ ಸಹ ನಾನು ಈಗ ಹೇಳ್ತಾನೆ ಇದೀನಿ ಅದನ್ನ. ಈಗ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ರೈತ ಲೋಕಲ್ ರಿಸರ್ಚ್ ಪರ್ಸನ್ ಆಗಿ ನಮ್ಮ ಈ ಗ್ರಾಮದ ಸುತ್ತಮುತ್ತಲ ಗ್ರಾಮದ ರೈತರಿಗೆ ಕೆಲಸವನ್ನ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನಿಮ್ಮ ಅನಿಸಿಕೆ ಏನಪ್ಪಾ ಅಂತಂದ್ರೆ, ಈಗ ನಮ್ದು ಕಡಿಮೆ ಜಮೀನಿದೆ 1 ಎಕರೆ, ಅಂದ್ರೆ ಒಂದೇ ಬೆಳೆ ಬೆಳೆಯಬಾರದು. ಅಂದ್ರೆ ಒಂದೇ ಬೆಳೆ ಬೆಳೆ ಬೆಳೆಯೋದ್ರಿಂದ ಅಕಾಲಿಕವಾಗಿ ಬೆಳೆ ಕೈ ಕೊಟ್ಟರೆ ನಮಗೆ ಸಾಕಷ್ಟು ಕೃಷಿಯಲ್ಲಿ ನಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಅಂದ್ರೆ ಮಿಶ್ರ ಬೆಳೆ ಬೆಳಿಬೇಕು ಅಂತ ನಿಮ್ಮ ಅನಿಸಿಕೆ? ಒಂದ್ ಬೆಳೆ ಹೋದ್ರೂ ಒಂದ್ ಕದ್ರೂಪಾಯಿ ಲಾಭ ಅಂತ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಒಂದ್ರಲ್ಲಿ ಬೆಲೆ ಕಡಿಮೆ ಇರುತ್ತೆ, ಇನ್ನೊಂದಕ್ಕಾದ್ರೂ ಸಿಗುತ್ತೆ. ಅಲ್ಲಿ ಎಣ್ಣೆಕಾಳು ಬೆಳೆಗಳಿಗಂತೂ ಯಾವತ್ತೂ ಬೆಲೆ ಇದ್ದೇ ಇರುತ್ತೆ. ಆಮೇಲೆ ದ್ವಿದಳ ಧಾನ್ಯಗಳಿಗೆ ಅವಾಗೂ ಕೂಡ ಬೆಳೆ ಇರುತ್ತೆ. ಚೆನ್ನಾಗಿ ಇಳುವರಿ ನಾವು ತೆಗೆದ್ವಿ ಅಂತ ಅಂದ್ರೆ ಒಳ್ಳೆ ಬೆಳೆ ಸಿಗುತ್ತೆ. ಒಂದೇ ನೆಚ್ಕೊಂಡು ನಾವು ಲಾಸ್ ಆತು ಸುಸೈಡ್ ಮಾಡ್ಕೋಬೇಕು ಇಷ್ಟೊಂದು ಖರ್ಚೆಲ್ಲ ಮಾಡ್ಕೊಂಡಿವಿ ಅನ್ನೋದಕ್ಕಿಂತ ಒಂದ್ರಿಂದ ಒಂದು ಆದಾಯ, ಒಂದ್ ತಪ್ಪತ್ತಿಗೆ ಒಂದು ಆದಾಯ ನಮ್ಗೆ ಸಿಗೋದ್ರಿಂದ ರೈತರು ಚೆನ್ನಾಗಿ ಇದು ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಈ ತರ ಮಿಶ್ರ ಬೆಳೆ ಬೆಳೆಯೋದು ಚೆನ್ನಾಗಿ ಅಂತ ನನ್ನ ಉದ್ದೇಶ. ಯಾಕಂದ್ರೆ ಒಂದೇ ಬೆಳೆ ಬೆಳ್ಕೊಂಡು ನಮಗ್ ಮನೆಗೆ ಬೇಕಾದನ್ನ ಅದರಲ್ಲಿ ತಗೋಬಹುದು. ಈಗ ಒಂದ್ ಮೆಕ್ಕೆಜೋಳ ಬೆಳೆದ್ಬಿಡ್ತೀವಿ, ಮಾರ್ಬಿಡ್ತೀವಿ, ಮುಗಿದು ಉಳಿದ್ನೆಲ್ಲ ನಾವು ಕೊಂಡ್ಕೊಂಡು ತಿಂತೀವಿ. ಹಂಗಾಗಿ ಮಿಶ್ರ ಬೆಳೆ ಬೆಳೆದ್ರೆ ನಮ್ಮ ಮನೆಗೆ ಏನ್ ಬೇಕಾದನ್ನ ಫಸ್ಟ್ ನಮಗೆ ಉಳಿಸ್ಕೊಂಡು ಉಳಿದನ್ನ ಮಾರಾಟ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ, ಆಮೇಲೆ ನಮ್ಗೂ ಒಳ್ಳೆ ಆಹಾರವನ್ನ ಊಟ ಮಾಡಿದ್ವಿ ಅಂತ ಒಂದು ಸಂತೋಷನೂ ಸಿಗುತ್ತೆ. ಈಗ 1 ಎಕರೆ ಜಮೀನಿನಲ್ಲಿ ನೀವು ಕೃಷಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಯಾವ ರೀತಿಯಾದಂತಹ ಗೊಬ್ಬರಗಳನ್ನ ಉಪಯೋಗಿಸಿ ಬೆಳೆಗಳನ್ನ ಬೆಳೀತಾ ಇದ್ರ? ನಾವು ಲಘು ಪೋಷಕಾಂಶಗಳನ್ನ ಹಾಕ್ತಾ ಇದೀವಿ, ಮತ್ತೆ ಇನ್ನೇನು ನಮ್ದು ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಸರ್ಕಾರಿ ಗೊಬ್ಬರ. ಔಷಧಿನೂ ಕೂಡ ನಾವು ಹೆಚ್ಚಿಗೆ ಹಾಕ್ತಾ ಇಲ್ಲ, ಯಾಕಂದ್ರೆ ರೋಗರುಜಿನಗಳು ಹೆಚ್ಚಿಗೆ ಬರಲ್ಲ. ನಾವು ಸಾವಯವದ ಪದ್ಧತಿಯಲ್ಲಿ ಬೆಳೆದಾಗೆ ಹೆಚ್ಚು ಬರಲ್ಲ, ಒಂದು ಅಲ್ಲಿ ಮಾಡ್ಲೇಬೇಕು. ಯಾಕಂದ್ರೆ ನಾವು ಈಗ ಅದನ್ನ ಅಳವಡಿಸ್ಕೊಂಡು ಅಕ್ಕಪಕ್ಕಕ್ಕೆಲ್ಲ ಅಳವಡಿಸಿರ್ತಾರೆ. ನಾವು ಸ್ವಲ್ಪ ಪ್ರಮಾಣದಲ್ಲಿ ಔಷಧಿಗಳನ್ನ ಸಹ ಸ್ಪ್ರೇ ಮಾಡ್ಬೇಕಾಗ್ತದೆ, ಹಂಗೆ ಖರ್ಚು ಕಡಿಮೆನೆ ಮಾಡ್ತೀವಿ, ಲಾಭ ಜಾಸ್ತಿ ಆಗ್ತಾ ಇದೆ. ಯಾಕೆ ಸಂಪೂರ್ಣವಾಗಿ ಸಾವಯವದಲ್ಲಿ ಯಾಕೆ ಬೆಳಿಬಾರ್ದು ಅಂತ ಹೇಳ್ತೀರಾ? ಅಲ್ಲ, ಬೆಳಿಬಹುದು. ಸಾವಯವನ ಪದ್ಧತಿ ಅಂದ್ರೆ ಸ್ವಲ್ಪ ಫಸ್ಟಿನ ಇದರಲ್ಲಿ ಅಷ್ಟೊಂದು ಇಳುವರಿ ಬರೋದಿಲ್ಲ, ನಂತರದಲ್ಲಿ ಬರುತ್ತೆ. ನಮಗೆ ಅಷ್ಟು ತಾಳ್ಮೆ ಇಲ್ಲ, ಬೇಗ ಬರ್ಬೇಕಾ. ಈಗ ನೋಡ್ತೀವಿ ನಾವು, ಇವತ್ತು ಔಷಧಿ ಹೊಡಿಲೇಬಾರ್ದು, ಚೆನ್ನಾಗೆ ಬರಲಿ ಅಂತೀವಿ. ಆದ್ರೆ ಹುಳುಗಳ ಪ್ರಮಾಣ ಜಾಸ್ತಿ ಆದಾಗೆ ಅಕ್ಕಪಕ್ಕಕ್ಕಿರೋಂತ ಹುಳುಗಳು ನಮ್ಮ ಹೊಲಕ್ಕೆ ಅಟ್ಯಾಕ್ ಮಾಡೇ ಮಾಡ್ತಾವೆ. ಆ ಟೈಮಲ್ಲಿ ನಾವು ರಕ್ಷಣೆ ಮಾಡ್ಕೊಂಡಿದ್ದು ನಮ್ದು ಹಾಳಾಗುತ್ತೆ. ಹಂಗಾಗಿ ನಾವು ಕೆಮಿಕಲ್ ಯೂಸ್ ಮಾಡ್ಲೇಬೇಕಾಗುತ್ತೆ. ಈಗ ಅಕ್ಕಪಕ್ಕಕ್ಕೆ ಮಾಡ್ಲಿಲ್ಲ ಅಂತಂದ್ರೆ ನಮ್ದು ಉಳಿಯುತ್ತೆ. ಯಾಕಂದ್ರೆ ನಮ್ ಇರೋದೇ ಸ್ವಲ್ಪ ಭೂಮಿ, ಮತ್ತೆ ಅದು ಹೋಗ್ಬಿಡುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಮಾಡ್ಲೇಬೇಕಾಗ್ತದೆ, ಅಳವಡಿಸಲೇಬೇಕಾಗ್ತದೆ. ಅಂದ್ರೆ ನೀವು ರೈತ ಅನುಭವಗಾರರಾಗಿ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರ, ರೈತ ಅನುಭವಗಾರರಾಗಿ ನೀವು ರೈತರಿಗೆ ಯಾವ ರೀತಿಯಾದಂತಹ ಒಂದು ಕೃಷಿ ಮಾಹಿತಿಯನ್ನು ಕೊಟ್ಟರೆ? ನಾನು ನನಗೆ ಸಂಬಂಧಪಟ್ಟಂತ ರೈತರಿಗೋಷ್ಟರಿಗೂ ಕೂಡ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಏನೇ ಇರಲಿ, ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಲಘು ಪೋಷಕಾಂಶಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆ ಫಸ್ಟ್ ನಾವು ಜಿಪ್ಸಮ್, ಜಿಂಕ್, ಬೋರನ್ ಹಾಕ್ರಿ ಅಂತ ನಾನು ಏನ್ ಭೂಚೇತನ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ನಾವು ಅನುಗಾರರಾಗಿ ನಾವು ಕೃಷಿ ಇಲಾಖೆ ಪ್ರವೇಶ ಮಾಡಿದ್ವಿ. ಆ ಟೈಮಲ್ಲಿ ಜಿಪ್ಸಮ್ ಹಾಕ್ರಿ, ಜಿಂಕ್ ಹಾಕ್ರಿ, ಬೋರನ್ ಹಾಕ್ರಿ ಅಂತ ಮನೆ ಮನೆಗೆ ಹೇಳ್ಕೊಂತ ಹೋದಾಗ ರೈತರು ನಿನಗೆ ಎಷ್ಟು ಕಮಿಷನ್ ಕೊಡ್ತಾರಮ್ಮ, ಎಷ್ಟು ಕೊಡ್ತಾರೆ, ಇದನ್ನ ಮಾಡಿದ್ರೆ ಎಷ್ಟು ಬರ್ತದೆ ಅಂತ ಕೇಳೋರು. ಅದಕ್ಕೆ ಹೇಳ್ತಾ ಇದ್ವಿ, ನಾವು ಕಮಿಷನ್ಗೋಸ್ಕರ ಮಾಡ್ತಿಲ್ಲ, ನಮ್ಮ ಊರಿನ ರೈತರಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ವಿ, ಇದನ್ನ ಸರ್ಕಾರ ನಮ್ಮ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸ್ಬಿಟ್ಟು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಮ್ಮಲ್ಲಿ ಯಾವ್ಯಾವ ಲಘು ಪೋಷಕಾಂಶಗಳು ಕಡಿಮೆ ಇದಾವೆ ಅಂತ ಕಂಡಿಡಿದ ನಂತರ ಈ ಒಂದು ಪೋಷಕಾಂಶಗಳನ್ನ ಅವರು 90% ರಿಯಾಯಿತಿ ದರದಲ್ಲಿ ನಮ್ಮ ರೈತರಿಗೆಲ್ಲ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ತಗೊಂಡಿದ್ದಾರೆ. ಅಧಿಕಾರಿ ಎಲ್ಲೋ ಒಬ್ರು ಇರ್ತಾರೆ, ನಮ್ಮ ಇಷ್ಟು ಜನನ ತಲುಪಲ್ಲ ಅಂತೇಳಿ ನಮ್ಮ ಗ್ರಾಮ ಮಟ್ಟದಲ್ಲಿ ನಮ್ಮಂತ ಅನುಗಾರನ ತಗೊಂಡ್ಬಿಟ್ಟು ನಿಮ್ಮೆಲ್ಲ ರೈತರಿಗೆ ಮಾಹಿತಿ ಕೊಡ್ಲಿ ಅಂತಾನೆ ತಗೊಂಡಿರೋದ್ರಿಂದ ಇಂಥ ಒಂದು ಸವಲತ್ತು ನಿಮಗೆ ಸಿಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಇದು 4 ಮುಂದೆ ಚೆನ್ನಾಗುತ್ತೆ. ಈಗ ಸದ್ಯ ಒಂದು 2 ಎಕರೆ ಇದ್ರೆ 1 ಎಕರೆಗೆ ಅಳವಡಿಸ್ರಿ, 1 ಎಕರೆಗೆ ನಿಮ್ಮ ತಿಳಿದಂಗೆ ನೀವು ಮಾಡ್ರಿ ಅಂತ ಹೇಳಿ ಒತ್ತಿ ಒತ್ತಿ ನಾವು ಹೇಳ್ಕೊಟ್ಟಾಗೆ ಆಮೇಲೆ ರೈತರು ಹಂಗೆ ಸ್ವಲ್ಪ ಬಂದ್ರು. ಈಗ ಹಂಗೆ ಅದನ್ನೆಲ್ಲರೂ ಕೂಡ ಅಳವಡಿಸ್ತಿದ್ದಾರೆ. ಫಸ್ಟ್ಗೆ ಯಾರು ಅಳವಡಿಸ್ತಿರ್ಲಿಲ್ಲ, 1 ಎಕರೆಗೆ ಹಾಕಿ ಅಂತ ನಾವು ಒತ್ತಾಯದಿಂದ ಹಾಕಿದ್ವಿ. ಕೆಲವು ಡೆಮೋ ಕೂಡ ಕೊಟ್ಟಿವಿ, ಇದನ್ನ ಮಾಡಿ ಫಸ್ಟ್ ಈ ತರ ಮಾಡ್ರಿ, ಈ ತರ ಹಾಕ್ರಿ ಅಂತ. ಈಗ ಮೆಕ್ಕೆಜೋಳ ಹಾಕರಿಗೆ ಅಕ್ಕಡಿ ಹಾಕ್ರಿ, ಬರೇ ಮೆಕ್ಕೆಜೋಳ ಹಾಕ್ಬೇಡ್ರಿ, ಏಕ ಬೆಳೆ ಪದ್ಧತಿ ಮಾಡಿದ್ರಿಂದ ಎಲ್ಲ ಇದಾಗ್ಬಿಟ್ಟಿದೆ, ಭೂಮಿ ಎಲ್ಲ ಫಲವತ್ತತೆ ಕಳ್ಕೊಂಡತ್ತಿದೆ, ಅಕ್ಕಡಿ ಹಾಕೋದ್ರಿಂದ ನಿಮ್ ಫಲವತ್ತತೆ ಉಳಿತತಿ, ನಿಮ್ಗೆ ಲಾಭನೂ ಆಗುತ್ತೆ ಅಂತ ಎಲ್ಲ ಒತ್ತಿ ಒತ್ತಿ ರೈತರಿಗೆ ಹೇಳ್ತಾ ಬಂದಾಗ ಈಗ ಹಂಗ ಅಕ್ಕಡಿ ಪದ್ಧತಿನೂ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಲಘು ಪೋಷಕಾಂಶಗಳನ್ನ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ರೈತರು. ಈಗ ಪ್ರಾರಂಭದಲ್ಲಿ ನೀವು ಒಬ್ಬ ಕೃಷಿಕನಿಗೋಗಿ ಇನ್ನೀ ಮೆಕ್ಕೆಜೋಳ ಹಾಕ್ತೀಯಪ್ಪ ಅದರೊಳಗಡೆ ಅಕ್ಕಡಿ ಹಾಕು, ಜೊತೆಗೆ ಜಿಂಕ್ ಗೊಬ್ಬರ ಹಾಕು, ಬೋರನ್ ಹಾಕು, ಜಿಪ್ಸಮ್ ಹಾಕು ಅಂದಾಗ ಅಂದ್ರೆ ಅವ್ರು ಅಷ್ಟು ಸುಲಭ ಒಪ್ಕೊಂಡ್ರ? ಒಪ್ಲಿಲ್ಲ, ಫಸ್ಟ್ಗೆ ಒಪ್ಲಿಲ್ಲ. ಕೆಲವ್ರನ್ನ ಮನ ಒಲಿಸಿದ್ವಿ ನಾವು ಆ ತರ, ಅದೇ ಹೇಳಿದ್ ಬಂದ 2 ನಿಮ್ದು ಎಷ್ಟು ಎಕರೆ ಐತಪ್ಪ ಜಮೀನು? ನಮ್ದು 2 ಎಕರೆ ಇದ್ದಮ್ಮ, 3 ಎಕರೆ ಇದ್ದ. ಸರಿ 1 ಎಕರೆ ಏನಾರಾಗ್ಲಿ ನನ್ ಮಾತು ಕೇಳಾಕ್ರಿ ಅಂತ ಅವ್ರನ್ನ ಬಹಳ ಪೀಡಿಸಿ ಪೀಡಿಸಿ ಹಂಗೆ ತಗೊಂಡೋಗಿ ಕೊಟ್ವಿ ನಾವು. ಅವ್ರು ದುಡ್ಡ ಇಸ್ಕೊಂಡು ಆಮೇಲೆ ಕೊಡುವಂತ ನೀವು ಬೆಳೆ ಚೆನ್ನಾಗಿ, ಕೆಲವ್ರು ದುಡ್ಡು ಕೊಡ್ಲೇ ಇಲ್ಲ ಆದ್ರೂ ನಾವು ಕೈಲಿಂದ ಹಾಕಿದ್ವಿ, ಕೆಲವ್ರು ಕೊಟ್ರು ಚೆನ್ನಾಗಾದ ತಕ್ಷಣ ಇಲ್ಲಮ್ಮ ನಿನ್ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ ನಾವ್ ಈ ತರ ಎಲ್ಲ ಮಾಡಿದ್ವಿ ಅಂತ ಖುಷಿ ಪಟ್ರು. ಕೆಲವ್ ರೈತರು ಇಲ್ಲೋಗಮ್ಮ ಅದನ್ನ ಹಾಕಿದ್ಕೆ ನಮ್ದು ಆಳಾತು ಹಂಗಾತು ಹಿಂಗತ್ ಅಂತ ಹೇಳಿ ಕೆಲವ್ರು ದುಡ್ಡು ಕೊಡ್ಲಿಲ್ಲ. ಆದ್ರ ನೆಕ್ಸ್ಟ್ ಕ್ರಮೇಣ ಅವರೇ ಬಂದ್ರು, ಯಾಕಂದ್ರೆ ಅಲ್ಲ ಬೆಳೆ ಇಳುವರಿ ಕಡಿಮೆ ಆಕೆ ಅಂತ ಬಂತು, ರೋಗ ರುಜಿನಗಳು ಜಾಸ್ತಿ ಆದ್ವು, ಹಿಂಗಾಗಿ ಆದ್ಮೇಲೆ ಅಕ್ಕಪಕ್ಕಕ್ಕೆ ಹಾಕಿರೋ ಚೆನ್ನಾಗಿರದ ಇವ್ರು ಚೆನ್ನಾಗಿರ್ತಾ ಇರ್ಲಿಲ್ಲ. ಆಮೇಲೆ ಇವ್ ಯಾಕೆ ಹಿಂಗಾತು ಅಂತಂದ ಈ ತರದ್ ನೀವೆಲ್ಲ ಅಳವಡಿಸಿಲ್ಲ. ಆಮೇಲೆ ಮಳೆ ಹೋಯ್ದ್ರು ಕೂಡ ಒಂದು ಮಳೆ ಕಡಿಮೆ ಆದ್ರೂ ಕೂಡ ಜಿಪ್ಸಮ್ ಬಳಸೋದ್ರಿಂದ ಅದು ಬೆಳೆ ಅಷ್ಟು ಬೇಗ ಬಾಡಿ ಹೋಗಲ್ಲ, ಅದು ಕಾಯುತ್ತದು. ಇನ್ನು ಒಂದ್ ವಾರ ಮಳೆ ಲೇಟ್ ಆಗಿ ಬಂದ್ರು ಕೂಡ ಇದು ತಡ್ಕೋಣ ಅಂತ ಒಂದು ಶಕ್ತಿ ಭೂಮಿಯನ್ನು ಇದು ಮಾಡ್ಕೊಂಡಿರುತ್ತೆ. ಹಂಗಾಗಿ ಇದನ್ನ ಹಾಕೋದ್ರಿಂದ ಚೆನ್ನಾಗುತ್ತೆ ಅನ್ನೋದು ಈಗ ಹಂಗೆ ರೈತರ ಮನಸ್ಸಲ್ಲಿ ಬಂದಿದೆ. ಈಗ ಹಂಗೆ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ. ಈಗಲೂ ಸಹ ನೀವು ರೈತ ಅನುಗಾರರಾಗಿ ಕೆಲಸ ಮಾಡ್ತಾ ಇದ್ರ? ಇವಾಗ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಲೋಕಲ್ ರಿಸರ್ಚ್ ಪರ್ಸನ್ ಆಗಿರೋದ್ರಿಂದ ಅನುಗಾರ ಕೆಲಸ ಅದು 2 ಒಂದೇ ಸರ್ತಿಗೆ ಇರುತ್ತೆ, ಇದೇ ಟೈಮ್ ಅಲ್ಲಿ 2 ಬರೋದ್ರಿಂದ ಅನುಗಾರ ಕೆಲಸನ ಬಿಟ್ಟಿದ್ದೀನಿ. ಈಗ ರಿಸರ್ಚ್ ಪರ್ಸನ್ ಆಗಿ ವರ್ಕ್ ಮಾಡೋದು ತೋಟಗಾರಿಕೆ ಇಲಾಖೆಯಿಂದ. ಇಲ್ಲಿ ನಾನು ಒಂದು 50 ಸಂಘ ಮಾಡಿದೀವಿ ನಾವು, ಒಂದು FPO ಫಾರ್ಮರ್ ಫರ್ಟಿಲೈಸರ್ ಆರ್ಗನೈಸೇಷನ್ ಅಂತಂದೇಳಿ ನಮ್ಮ ಒಂದು ಮಾಯಕೊಂಡ ರೈತ ಸಂಪರ್ಕ ಕೇಂದ್ರ ಸುತ್ತಮುತ್ತಲ ಹಳ್ಳಿಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ 2 ತೋಟಗಾರಿಕೆ ಇಲಾಖೆಯಿಂದ ಒಂದು ಯೋಜನೆ ಅಡಿ ಬಂದಿದೆ. ಹಂಗಾಗಿ ಆ ಇದರಡಿ ನಾವು ವರ್ಕ್ ಮಾಡ್ತಿದ್ದೀನಿ. ನಂದಿಲ್ಲಿ ಒಂದು 4 ಗ್ರಾಮವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಸುಲ್ತಾನಿಪುರ, ಕೊಡಗನೂರು, ಕಳೂರು ಮತ್ತು ಬೊಮ್ಮೇನಹಳ್ಳಿ. ಇಷ್ಟು ರೈತರಿಗೂ ಕೂಡ ನಾವು ಮಾಹಿತಿ, ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಮತ್ತು ಅವರಿಗೆ ಗೊಬ್ಬರ, ಬೀಜ, ಔಷಧಿ, ಎನಿವನ್ ಎಲ್ಲದರ ಅನುಕೂಲತೆನ ನಾನು ಮಾಡಿಕೊಡ್ತಾ ಇದ್ದೇನೆ. ಅಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರ, ಅಂದ್ರೆ ಯಾವ ರೀತಿಯಾದಂತಹ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕಂತ ರೈತರಿಗೆ ನೀವು ಮಾಹಿತಿ ಕೊಡ್ತಾ ಇದ್ರ? ನಮ್ಮಲ್ಲಿ ಹೆಚ್ಚು ಇಲ್ಲಿ ತರಕಾರಿ ಬೆಳೆಗಳು ಹೆಚ್ಚು ಬೆಳೀತಾರೆ, ಟೊಮಾಟೊ ಬೆಳೀತಾರೆ, ಕೋಸ್ ಬೆಳೀತಾರೆ, ಆಮೇಲೆ ಮೆಣಸಿನ ಗಿಡ, ಹೀಗೆ ಒಟ್ಟು ತರಕಾರಿ ಬೆಳೆನೆ ಹೆಚ್ಚು ನಮ್ಮ ಕೊಡಗೂರು ಸುತ್ತಮುತ್ತ. ಹಂಗಾಗಿ ಈಗ ಟೊಮಾಟೋಕ್ಕೆ ಒಂದ್ಸರಿ ರೇಟ್ ಇರುತ್ತೆ, ಒಂದ್ಸರಿ ರೇಟ್ ಇರಲ್ಲ. ಅವಾಗ ರೈತರು ರೇಟ್ ಇದ್ದಾಗ ಏನು ಖುಷಿಯಾಗಿರ್ತಾರೆ, ರೇಟ್ ಇದ್ದಾಗ ಅಯ್ಯೋ ನಾವು ಹಾಕಿದ್ವಿ ಬಿಡಮ್ಮ, ನಿಂದೇನ್ ಗೊಬ್ಬರ, ನಿಂದೇನ್ ಔಷಧಿ, ನಾವು ಹಾಕಿ ಸಾಕದಿ ಬರ ಲಾಸ್ ಆಯ್ತು ಹಿಂಗೆಲ್ಲ ಅಂತಾರೆ. ಅದಕ್ಕೋಸ್ಕರ ನಾವು ಒಂದು ಉದ್ದೇಶ ಇಟ್ಕೊಂಡು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಒಟ್ಟು ಟೊಮಾಟೋಕ್ಕೆ ಒಂದೇನಾದ್ರೂ ಒಂದು ಫ್ಯಾಕ್ಟ್ರಿ ಟೈಪ್ ಜ್ಯೂಸು, ಜೆಲ್ಲಿ, ಜಾಮು, ಈ ತರ ಉಪ ಉತ್ಪನ್ನಗಳು, ಮೌಲ್ಯವರ್ಧನೆಗಳು ಈ ತರ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಅದನ್ನೆಲ್ಲ ಹೀಗೆ ಹೇಳಿದೀವಿ. ಅವ್ರು ಅದಕ್ಕೆ ನಿಮ್ಮ ಸರೌಂಡಿಂಗ್ ಪ್ಲೇಸ್ ಎಷ್ಟು ಬರುತ್ತೆ ಇಲ್ಲಿ ಒಂದು ಅದನ್ನ ವ್ಯವಸ್ಥೆ ಮಾಡೋಣ, ನಾವು ಕೇಂದ್ರ ಗೌರ್ಮೆಂಟ್ ಇಂದ ನಾವು ಶಾಂಕ್ಷನ್ ಮಾಡಿಸ್ಕೊಂಡ್ಬರ್ತೀವಿ. ನೆಕ್ಸ್ಟ್ ಇದನ್ನ ಮಾಡಬೇಕು ಅಂತ ಹೇಳಿದರೆ ಅದನ್ನ ಮಾಡಿದ್ರೆ ನಮ್ಮ ರೈತರಿಗೂ ಒಳ್ಳೆ ಚೆನ್ನಾಗಾಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಬೆಳೀತಾರೆ ಟೊಮಾಟೋನ, ಆ ಬೆಲೆ ಒಂದ್ಸರಿ ಬೆಲೆ ಇರುತ್ತೆ, ಒಂದ್ಸತಿ ಬೆಲೆ ಬೆಲೆ ಇದ್ದಾಗ ಅವ್ರು ಖುಷಿಯಾಗಿರ್ತಾರೆ, ಬೆಲೆ ಇಲ್ದಾಗೆ ಅವ್ರು ಬೇಜಾರಾಗ್ತತಿ. ಹಂಗಾಗಕ್ಕಿಂತ ನಮ್ದೇ ಒಂದ್ ಇಲ್ಲಿ ಫ್ಯಾಕ್ಟ್ರಿ ಆಯ್ತು ಅಂತಂದ್ರೆ ಎಷ್ಟೇ ಟೊಮಾಟೋ ಬೆಳೆದ್ರು ಕೂಡ ಅವ್ರು ತಗೊಳ್ತಾರ, ಹಂಗೆ ರೈತರಿಗೂ ಖುಷಿ ಆಗುತ್ತೆ. ಆ ವ್ಯವಸ್ಥೆ ಮತ್ತೆ ಮಾರುಕಟ್ಟೆ ವ್ಯವಸ್ಥೆ ರೈತರಿಗೆ, ಈಗ ಅಲ್ಲೇ ಬೈಯರ್ಸ್ ಕುತ್ಕೊಂಡ್ಬಿಟ್ಟು ನಮ್ಮಲ್ಲಿ ಇಷ್ಟು ಟೊಮಾಟೋ ಇದೆ ಅಂತ ಅಡ್ವಾನ್ಸ್ ತಗೋಣ ಅಂತ ವ್ಯವಸ್ಥೆನು ಕೂಡ ನಮ್ಮ FPO ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೇವೆ ನಾವು. ಈಗ ನೀವು ಬರೀ ತರಕಾರಿ ಬೆಳೆಗಳಿಗೆ ಅಷ್ಟೇ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ರೆ, ಬೇರೆ ಮಾವು ಆಗಿರ್ಬೋದು, ಒಂದು ಅಡಿಕೆ ಆಗಿರ್ಬೋದು, ಒಂದು ತೆಂಗಾಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಸೋಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ? ಅವಕಾಶ ಇದೆ ಸರ್, ನಮ್ಮಲ್ಲಿ ಅಡಿಕೆ ತೆಂಗು ಇದೆ, ಮಾವು ಕಡಿಮೆ ಇದೆ, ಮಾವೇನ್ ಬಹಳ ಇಲ್ಲ, ಅಡಿಕೆ ತೆಂಗು ಮಾತ್ರ ಇದೆ, ಸಪೋಟೇನು ಅಷ್ಟೇನಿಲ್ಲ. ಮತ್ತಿನ್ನು ಬೇರೆ ಬೇರೆ ಅದರಲ್ಲಿ ಒಳಗೂ ಕೂಡ ಮಿಶ್ರ ಬೆಳೆಗಳನ್ನ ಬೆಳೆಯೋದು, ಕಾಳು ಮೆಣಸು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಈ ತರ ಬೆಳೆದ ಬೆಳೆಗೆ ಆಮೇಲೆ ಡ್ರಿಪ್ ವ್ಯವಸ್ಥೆ ಅದರಲ್ಲಿ ಕೂಡ ಅಡಿಕೆಯಲ್ಲಿ ಮತ್ತೆ ಟೊಮಾಟೋ ಅದಕ್ಕೂ ಕೂಡ ಡ್ರಿಪ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಇಲಾಖೆ ಏನೇನ್ ಸವಲತ್ತು ಇದೆ ಅದನ್ನೆಲ್ಲ ಒದಗಿಸಿ ಕೊಡ್ತಾ ಇದ್ದೇವೆ. ನಾವು ಕೂಡ ಅದಕ್ಕೆ ಏನೇನ್ ಬೇಕಾದ್ದು ಲಘು ಪೋಷಕಾಂಶಗಳಾಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಬೀಜ, ಮತ್ತೆ ಅದನ್ನ ಯಾವ ರೀತಿ ಕ್ರಮಗಳು, ಬೇಸಾಯ ಕ್ರಮಗಳು, ಅದ್ರ ಬಗ್ಗೆನೂ ಕೂಡ ನಾವು ಇಲಾಖೆ ಸಂಪರ್ಕದಿಂದ ಅಧಿಕಾರಿಗಳ ಜೊತೆಗೆ ನಾವು ಕೂಡ ಒಡನಾಟ ಇರೋದ್ರಿಂದ ಯಾವ್ಯಾವ ಟೈಮಿಗೆ ರೈತರಿಗೆ ಏನೇನ್ ಬೇಕೋ ಮಾಹಿತಿನೆಲ್ಲ ಒದಗಿಸ್ತಾ ಇದ್ದೇವೆ. ಈಗ ನಿಮ್ ಜಮೀನಿನಲ್ಲಿ ನೀರಾವರಿ ಮಾಡಿ ನೀವು ಯಾವ್ದಾದ್ರು ಒಂದು ತೋಟಗಾರಿಕೆ ಬೆಳೆ ಯಾಕೆ ಮಾಡಬಾರದು? ನಮ್ದು ಭೂಮಿ ಏನಪ್ಪಾ ಅಂದ್ರೆ ನಮ್ದು 6 ಜನ ಅಣ್ಣ ತಮ್ಮಂದಿರೋದ್ರಿಂದ ನಮ್ಮ ಹೆಸರಲ್ಲಿ ಏನು ಸ್ವಂತಕ್ಕೆ ಭೂಮಿಗಳು ಹೆಸರಲಾಗಿಲ್ಲ. ಅದೇ ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳೀಬೇಕಂತ ತುಂಬಾ ಆಸಕ್ತಿ ಇದೆ, ಏನೆಲ್ಲ ಮಾಡ್ಬೇಕನ್ನೋ ಆಸಕ್ತಿ ಇದೆ, ಆದ್ರೆ ನಮ್ಮ ಹೆಸರು ಭೂಮಿ ಇಲ್ಲ. ಬಟ್ ಹಂಗಾಗಿರೋದ್ರಿಂದ ನಾವು ಸುಮ್ನೆ ಏನು ಆಗುತ್ತೆ ಈ ಸದ್ಯಕ್ಕೆ ಏನಾಗ್ತದೆ ಅದನ್ನ ಬೆಳ್ಕೊಂಡು ಹೋಗ್ತಾ ಇದೀವಿ. ಸಂಘಗಳನ್ನ ಮಾಡ್ಕೊಂಡ ಮೇಲೆ ನಿಮಗೆ ಸಾಕಷ್ಟು ಆರ್ಥಿಕವಾಗಿ ಮೇಲೆ ಬಂದಿವಿ ಅಂತ ಹೇಳಿದ್ರ, ಹೌದಾ? ಸಂಘ ಅಂತಂದ್ರೆ ಇವತ್ತು ಎಷ್ಟು ಮಹಿಳಾ ಸಂಘಗಳು ಮಾಡ್ಕೊಂಡಿದ್ದಾರೆ? ಮಹಿಳಾ ಸಂಘಗಳು ಬಹಳ ಇದಾವೆ, ಕೆಲವು ಬಿದ್ದೋಗಿದ್ದಾವೆ, ಕೆಲವರು ಚೆನ್ನಾಗೂ ನಡ್ಸ್ಕೊಂಡು ಹೋಗ್ತಾ ಇದಾರೆ. ನಂತರ ನಾವು ಅದರ ಈ ಕೃಷಿ ಇಲಾಖೆ ಸಂಘ ಮತ್ತೆ ತೋಟಗಾರಿಕೆ ಇಲಾಖೆ ಸಂಘಗಳು ಈ ತರ ಎಲ್ಲಾ ಇಲಾಖೆ ಸಂಪರ್ಕವನ್ನು ನಾವು ಪಡ್ಕೊಂಡಿವಿ. ಹಂಗಾಗಿ ಈ ಸಂಘದಿಂದನೇ ನಾವು ಮೇಲ್ ಬಂದಿವಿ ಅಂತ ಹೇಳ್ಬೋದು. ಯಾಕಂದ್ರೆ ವ್ಯವಹಾರ ಆಗಿರ್ಬೋದು, ಬ್ಯಾಂಕಿನಲ್ಲಿ ನಾವು ಯಾವ ರೀತಿ ಮಾಡ್ಬೇಕು ಏನು ಅಂತ ನಾವು ಗೊತ್ತಿಲ್ಲ. ಒಂದು ಮನೆಯಲ್ಲಿ ಇರುವಂತ ಒಬ್ಬ ಮಹಿಳೆ, ಓನ್ಲಿ ಹೌಸ್ ವೈಫ್ ಆಗಿದ್ವಿ, ನಮ್ಮ ಮಕ್ಕಳನ್ನ ಸಾಕಕ್ಕೆ ಮನೆ ನೋಡ್ಕೊಳಕ್ ಅಷ್ಟೇ ನಾವು ಮೀಸಲಿದ್ವಿ. ಈ ಒಂದು ಸಂಘ ಮಾಡಿದ್ಮೇಲೆ ಹೊರ ಪ್ರಪಂಚ ಏನು, ಹೊರಗೆ ಯಾವ ರೀತಿ ನಾವು ಬದುಕಬಹುದು, ಆಮೇಲೆ ಏನೆಲ್ಲ ಉಪಯೋಗಗಳನ್ನು ಪಡ್ಕೋಬಹುದು, ಯಾವೆಲ್ಲ ಉದ್ಯೋಗಗಳಿದಾವೆ ಹೆಣ್ಮಕ್ಳಿಗೋಸ್ಕರ ಅನ್ನೋದನ್ನ ನಾನು ಟೈಲರಿಂಗ್ ಸಹ ಮಾಡ್ತದಂತ ಟೈಲರಿಂಗ್ ತರಬೇತಿ ತಗೊಂಡು ನಾನು ಟೈಲರಿಂಗ್ ಬಿಡುವಿನ ವೇಳೆಯಲ್ಲಿ ಟೈಲರಿಂಗ್ ಮಾಡ್ತೀನಿ. ಮತ್ತೆ ಹೈನುಗಾರಿಕೆನೂ ಮನೆಯಲ್ಲಿ ಇದೆ, ದನಸುಗಳನ್ನ ಸಹ ಕಟ್ಕೊಂಡಿವಿ, ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ಮತ್ತೀಗ ಅನೇಕ ಇಲಾಖೆ ಅಡಿ ನಾನು ಸಂಪರ್ಕ ಇಟ್ಕೊಂಡು ಎಲ್ಲಾ ಇಲಾಖೆಯ ಕೆಲಸ ಕಾರ್ಯಗಳನ್ನು ಯಾರೇ ಊರಿಂದ ಬಂದ್ರು, ಬೇರೆ ಯಾವ್ದಾ ಇದು ಹುಡ್ಕೊಂಡು ಬಂದ್ರು ಕೂಡ ನಮ್ಮ ಸಂಘದ ಹೆಸರನ್ನು ಹೇಳ್ಕೊಂಡು ಬಂದಿರ್ತಾರೆ. ಅಷ್ಟು ನಾವು ಒಂದು ಗುರುತಿಸ್ಕೊಂಡಿದೀವಿ. ಯಾರೇ ಬರಲಿ ಊರಿಗೆ, ಗ್ರಾಮಕ್ಕೆ ಬಂದ ತಕ್ಷಣ ಕೊಡಗನೂರು ರೇಣುಕಾ ಅವ್ರದ್ದು ಶಾರದಾ ಸಂಘ ಅಂತೇಳಿ ಹುಡ್ಕೊಂಡು ಬರ್ತಾರೆ. ಇರ್ಬೋದು ಮಾಹಿತಿ ಕೊಡೋದಾಗ್ಲಿ, ಒಂದು ರೈತನ ಸೇರ್ಸೋದಾಗ್ಲಿ, ಮತ್ತೆ ರೈತನ ಕರ್ಕೊಂಡು ತರಬೇತಿ ಕೊಡಿಸೋದಾಗ್ಲಿ, ಹಂಗೆಲ್ಲ ಮಾಡೋದ್ರಿಂದ ಮೊನ್ನೆ ನಮ್ಮ ಒಂದು ರೈತ ಶಕ್ತಿ ಗುಂಪಿಗೆ ಅವಾರ್ಡ್ ಸಹ ಬಂತು. ಆತ್ಮ ಯೋಜನೆ ಅಡಿ ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ, ಶ್ರೇಷ್ಠ ಕೃಷಿಕ ರೈತ ಗುಂಪು ಅಂತೇಳಿ ಅವಾರ್ಡ್ ಸಹ ತಗೊಂಡು 20,000 ರೂಪಾಯಿದ್ದು ಒಂದು ಚೆಕ್ ಸಹ ಕೊಟ್ಟಿದ್ದಾರೆ ನಮಗೆ. ಈಗ ಹೆಚ್ಚಿನದಾಗಿ ಅಂದ್ರೆ ನಿಮ್ಮ ಊರಿನಲ್ಲಿ ಬೆಳೆಯಂತ ಒಂದು ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ಧನೆಗೆ ಒಳಪಡಿಸಿ ನಾವು ಮಾರಾಟ ಮಾಡಕ್ ಒಂದು ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಿದ್ರ, ಅಂದ್ರೆ ರೈತರು ಇದಕ್ಕೆಲ್ಲ ಹೋಗ್ತಾರ? ರೈತರೆಲ್ಲ ಸಹಕರಿಸ್ತಿದ್ದಾರೆ. ಫಸ್ಟ್ಗೆಲ್ಲ ಅಷ್ಟು ಇದಿರ್ಲಿಲ್ಲ, ಈಗ ಗೊತ್ತಾಗಿದೆ ರೈತರು ನಮ್ಮ ಹೆಣ್ಮಕ್ಳು ಇಷ್ಟೆಲ್ಲ ಈ ಊರಲ್ಲಿ ಮಾಡ್ತಾ ಇದಾರೆ ಅಂತೇಳಿ. ಈಗ ರಾಗಿ ಬೆಳೀತಾ ಇದಾರೆ, ಅದನ್ನ ತಗೊಂಬಂದು ಕ್ಲೀನ್ ಮಾಡ್ತಾರೆ, ಪಾಲಿಶಿಂಗ್ ಮಾಡಿಸ್ಕೊಳ್ತಾರೆ, ಅವರೇ ಡೈರೆಕ್ಟ್ ಮಾರುಕಟ್ಟೆಗೆ ಇದು ಮಾಡ್ತಾ ಇದಾರೆ. ಆಮೇಲೆ ರಾಗಿ ಹಿಟ್ಟಿನ ರೂಪದಲ್ಲಿ ಸಹ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಆಮೇಲೆ ಇನ್ನೇನು ಬೇಳೆ ಏನೇನು ಗೊತ್ತ, ತೊಗರಿಕಾಳು ತಾವೇ ತಗೊಂಬರ್ತಾರ, ಕಾಳು ಬೇಳೆ ಮಾಡಿಸ್ಕೊಂತಾರೆ. ನಾವು ಕೂಡ ತೊಗರಿಕಾಳನ್ನು ಕೊಂಡ್ಕೊಂಡ್ಬಿಟ್ಟು ಬೇಳೆ ಮಾಡಿ ನಾ ಯಾರ್ಯಾರು ಬೇಕೋ ಅವ್ರಿಗೆ ಬೇಳೆ ರೂಪದಲ್ಲಿ ಸಹ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಇನ್ನೇನು ಕೊಬ್ಬರಿ ಎಣ್ಣೆ ಮಾಡ್ಕೊಡ್ತಿದ್ವಿ, ಖಾರದ ಪುಡಿ ಸಾಂಬಾರ್ ಪುಡಿ ಮಾಡ್ತಿದ್ವಿ. ಈಗ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತಾ ಗ್ರಾಮದ ಜನಗಳನ್ನ ನಾವು ಇದು ಮಾಡಿದೀವಿ, ಅವರು ಸಹಕರಿಸ್ತಿದ್ದಾರೆ ಎಲ್ಲರೂ ಕೂಡ. ಈಗ ತೊಗರಿ ಆಗಿರ್ಬೋದು, ಒಂದು ರಾಗಿ ಹಿಟ್ಟಾಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಸಾಂಬಾರ್ ಪುಡಿ ಆಗಿರ್ಬೋದು, ಖಾರ ಪುಡಿ ಆಗಿರ್ಬೋದು, ಅಂದ್ರೆ ನೀವು ಮಾಡಿದಂತ ಮೌಲ್ಯವರ್ಧನೆಗೆ ಅಂದ್ರೆ ಮಾರ್ಕೆಟ್ ನಲ್ಲಿ ಬೇಡಿಕೆ ಇದೆಯಾ? ನಮಗೆ ಮೌಲ್ಯವರ್ಧನೆಗೆ ಬೇಡಿಕೆ ಕಡಿಮೆ, ಯಾಕಂದ್ರೆ ನಮ್ಮಲ್ಲಿ ಬ್ರಾಂಡೆಡ್ ಇಲ್ಲ. ಹೌದಾ? ನಾವು ಲೋಕಲ್ ಆಗಿ ಮಾಡ್ತಾ ಇರೋದ್ರಿಂದ ಬ್ರಾಂಡೆಡ್ ಮಾಡಿಸ್ಕೋಬೇಕಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಪ್ರತಿಯೊಂದು, ಆಮೇಲೆ ಬ್ರಾಂಡ್ಗೋಸ್ಕರ ದುಡ್ಡು ಹಾಕ್ಬೇಕು, ಆಮೇಲೆ ಅದರಷ್ಟು ಖರ್ಚು. ಯಾಕಂದ್ರೆ ಇಲ್ಲಿ ನಾವು ಸ್ಥಳೀಯವಾಗಿ ಮಾಡ್ತಾ ಇರೋದ್ರಿಂದ ಅಷ್ಟು ಬೆಲೆ ನಮಗೆ ಸಿಗಲ್ಲ. ಈಗ ಬ್ರಾಂಡ್ ಮಾಡ್ಕೊಂಡು ಹೋದಾಗ ಅದಕ್ಕೆ ಒಳ್ಳೆ ಬೆಲೆ ಸಿಕ್ಕಾಗ ಮಾತ್ರ ನಮಗೆ ಲಾಭ ಆಗುತ್ತೆ. ಹಂಗಾಗಿ ನಾವಿನ್ನು ಬ್ರಾಂಡೆಡ್ ಮಾಡ್ಕೊಂಡಿಲ್ಲ, ಹಂಗೆ ಲೋಕಲ್ ಆಗಿ ಎಷ್ಟು ಬೇಕೋ ಅಷ್ಟು ಕೆಜಿ ಗಂಟಲೆ ಕೇಳಿದ್ರೆ ಅಷ್ಟು ಕೆಜಿ ಮಾಡಿ ನಾವು ಕೊಡ್ತಾ ಇದ್ದೇವೆ. ಅಂದ್ರೆ ನೀವು ಗುಣಮಟ್ಟದ ಪ್ಯಾಕೇಜಿಂಗ್ ಏನು ವ್ಯವಸ್ಥೆ ಮಾಡಿಲ್ಲ? ಪ್ಯಾಕೇಜ್ ಇದೆ, ಬಟ್ ಗುಣಮಟ್ಟಕ್ಕೆ ಇನ್ನು ನಮಗೆ ಅದು ಇಲ್ಲ, ಕೊಟ್ಟಿಲ್ಲ. ಯಾಕಂದ್ರೆ ಬ್ರಾಂಡ್ ಬೇಕು, ಮತ್ತೆ ನಮಗೊಂದು ಇದು ಬೇಕು, ಸರ್ಟಿಫಿಕೇಟ್ ಬೇಕು ಗುಣಮಟ್ಟ ಇದು ಮಾಡ್ಬೇಕಪ್ಪ ಅಂದ್ರೆ. ಅದ್ರ ವ್ಯವಸ್ಥೆ ಡಿಪಾರ್ಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ, ಇನ್ನು ಅದ ವ್ಯವಸ್ಥೆ ಆಗಿಲ್ಲ. ಈ ಸದ್ಯದಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಬಟ್ ಅದು ಪಾಕೆಟ್ ಹೇಳ್ಬೇಕಲ್ಲ, ಈಗ ನಾವ್ ಹೇಳ್ಬೇಕಿದನ್ನ ಪಾಕೆಟ್ ಇಟ್ಕೊಂಡು. ಅಲ್ಲಿ ಪಾಕೆಟ್ ಮೇಲೆ ಇತ್ತಂದ್ರೆ ಅವರೇ ಓದ್ಬಿಟ್ಟು ಇಂಥ ಕ್ವಾಲಿಟಿ ಇದೆ, ಇಂಥದೇ ಇಂಥದ್ರಲ್ಲಿ ಇದ್ರಲ್ಲಿ ಇದೆ ಅಂತೇಳಿ ಅವರೇ ತಿಳ್ಕೊಬೇಕು. ಆ ತರ ಒಂದು ವ್ಯವಸ್ಥೆ ಆದ್ರೆ ಮಾತ್ರ ನಾವು ಬ್ರಾಂಡೆಡ್ ಮಾಡ್ಕೊಂಡಾಗ ಮಾತ್ರ ಅದ್ರದ್ದು ಬೆಲೆ ಚೆನ್ನಾಗಾಗ್ತದೆ ಅನಿಸುತ್ತೆ. ಈಗ ನಾವು ಸದ್ಯ ಹೇಳ್ಕೊಂತ ಕೊಡ್ತಾ ಇದ್ದೇವೆ. ಈಗ ಸಾಕಷ್ಟು ಜನ ರೈತರು ಹೇಳದೇನಪ್ಪಾ ಅಂತಂದ್ರೆ, ನಾವು ಇವತ್ತು ನೇರವಾಗಿ ತೊಗರಿನ ಮಾರಾಟ ಮಾಡಿದ್ರೆ 5,000-6,000 ಸಿಗ್ಬೋದು, 7,000 ಸಿಗ್ಬೋದು, ನೇರವಾಗಿ ನಾವು ಹಣ ತಗೊಂಡು ಬರ್ಬೋದು. ಈಗ ಬೇಳೆ ಮಾಡಿ ಮಾರಾಟ ಮಾಡೋದ್ರಿಂದ ಮಾರ್ಕೆಟ್ ಇಲ್ಲ, ಮಾರಾಟ ವ್ಯವಸ್ಥೆ ಕಷ್ಟ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ಬೇಳೆಯನ್ನ ಯಾವ ರೀತಿ ಎಲ್ಲೆಲ್ಲಿ ಹೋಗಿ ಮಾರಾಟ ಮಾಡ್ತೀರಾ? ನಾವು ಎಲ್ಲಿ ಹೋಗಲ್ಲ ಸರ್, ನಮ್ಮ ಮನೆಗೆ ಬಂದೋಯ್ತಾ ಅದರ ಬೆಳೆ. ನಮ್ಮ ಲೋಕಲ್ ಆಗಿರೋಂಥವ್ರು ಅಧಿಕಾರಿಗಳು ಎಲ್ಲ ಕೂಡ ನಮ್ಗೆ 10 ಕೆಜಿ, 15 ಕೆಜಿ, 25 ಕೆಜಿ, 25 ಕೆಜಿ ಬೆಳೆ ಕೊಡ್ರಮ್ಮ ಅಂತ ನಮ್ಮ ಅಡ್ವಾನ್ಸ್ ಹೇಳಿ ಹೋಗ್ತಾರೆ, ನಾವು ರೆಡಿ ಮಾಡಿಬಿಟ್ಟು ಕೊಡ್ತೀವಿ. ಆತ ನಮಗೆ ಮಾರ್ಕೆಟ್ ವ್ಯವಸ್ಥೆ ಏನ್ ಪ್ರಾಬ್ಲಮ್ ಆಗಿಲ್ಲ, ಯಾಕಂತಂದ್ರೆ ನಮಗೆ ಚೆನ್ನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಅವರೇ ಬಂದ್ಬಿಟ್ಟು ಹೇಳಿ ಹೋಗ್ಬಿಡ್ತಾರೆ ಇಷ್ಟು ಬೇಕು ಅಂತ, ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಈಗ ನೀವು ಸ್ವಲ್ಪ ಪ್ರಮಾಣದಲ್ಲಿ ತಯಾರು ಮಾಡ್ತೀರಾ ಬೆಳೆಯನ್ನ ಮಾರಾಟ ಮಾಡೋದು, ನಿಮ್ಗೆ ಅಷ್ಟು ಕಷ್ಟ ಅನ್ಸಲ್ಲ, ನೀವು ಕಡಿಮೆ ಪ್ರಮಾಣದಲ್ಲಿ ಎಷ್ಟು ಬೇಕಷ್ಟು ತಯಾರು ಮಾಡ್ತಾ ಇದ್ದೀವಿ. ಹೌದೌದು, ಎಷ್ಟು ಬೇಕಷ್ಟು ಅಂತ ಕೇಳಿದ ಆರ್ಡರ್ ಎಷ್ಟು ಇರುತ್ತೆ ನಮ್ಗೆ ಅದಕ್ಕೆ ಸರಿ ನಾವು ಒದಗಿಸ್ತಾ ಇದ್ದೇವೆ. ಅಂದ್ರೆ ಈ ರೀತಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡೋದ್ರಿಂದ ರೈತರಿಗೆ ಅನುಕೂಲ ಐತೆ ಅಂತ ಹೇಳಿ ನಿಮಗೆ ಯಾವ ರೀತಿ ಗೊತ್ತಾಯ್ತು? ಮೊದಲಿಗೆ ಕೃಷಿ ಇಲಾಖೆಯಿಂದನೇ ಗೊತ್ತಾಗಿದ್ದು, ಹೇಳಿದ್ರೆ ಎಲ್ಲಾ ವಿಷಯನ ಈ ತರ ಮಾಡ್ಕೊಂಬರ್ರಿ, ಈ ತರ ಮಾಡ್ರಿ, ಇಂತಿಂತದ್ದು ಇಂತ ಹತ್ರ ಸಿಗುತ್ತೆ ಬರ್ರಿ ಅಂತ ತರಬೇತಿಗಳು ಪಡ್ಕೊಂಡ್ವಿ. ಎಷ್ಟು ತರಬೇತಿಗಳು ನಾವು ಇದ್ ಮಾಡ್ಕೊಂಡು ಅದೇ ರೀತಿ ನಾವು ಕೂಡ ಅದನ್ನ ಅಳವಡಿಸ್ಕೊಂಡ್ವಿ. ತರಬೇತಿ ಹೋಗಿ ಬಂದ್ಬಿಟ್ಟು ನಾವು ಅದನ್ನ ಬಿಡ್ಲಿಲ್ಲ, ಅದನ್ನ ಮುಂದುವರ್ಸ್ಕೊಂಡು ಹೋದ್ವಿ. ಹಂಗಾಗಿ ಇಲಾಖೆಗೂ ಕೂಡ ಸಂಪರ್ಕ ಇರೋದ್ರಿಂದ ಅಷ್ಟೆಲ್ಲ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು. ಒಟ್ಟಾರೆ ನಿಮಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಪ್ರೋತ್ಸಾಹ ಇದೆ. ಹೌದು, ಪ್ರೋತ್ಸಾಹ ಇದೆ ಸರ್. ನಾವು ಅವ್ರನ್ನ ಭೇಟಿ ಮಾಡ್ತಾ ಇರ್ತೀವಿ. ನಮ್ಮ ಮನೆ ಬಾಗಿಲಿಗೆ ಯಾರು ಹುಡ್ಕೊಂಡು ನಮ್ಮನ್ನ ಬರಲ್ಲ, ನಾವು ಹೋಗ್ಬೇಕು ಅವ್ರ ಹತ್ರ. ನಮಗೇನ್ ಬೇಕು ಅನ್ನೋದನ್ನ ಅವ್ರು ಕೇಳಿದಾಗ ಮಾತ್ರ ಅದಕ್ಕೆ ಬೇಕಾದ ವ್ಯವಸ್ಥೆನ ಮಾಡ್ಕೊಡ್ತಾರೆ. ಹಂಗಾಗಿ ನಾವು ಹುಡ್ಕೊಂಡು ಹೋಗ್ತಾ ಇದೀವಿ ಅವ್ರ ಹತ್ರ, ನಮ್ಗೇನ್ ಬೇಕು ಇಂಥದ್ ಬೇಕು. ಈಗ ಕೂಡ ನಾವು ಕೊಬ್ಬರಿಣೆ ಮಿಷಿನ್ ಚಿಕ್ಕ ಪ್ರಮಾಣದಲ್ಲಿ ಇಟ್ಟಿದೀವಿ, ಈಗ ದೊಡ್ಡದ್ ಬೇಕು ನಮಗೆ ಅಂತ ಹೇಳಿದಾಗ, ಮೊನ್ನೆ 10 HP ಮೋಟರ್ದು ದೊಡ್ಡ ಮಿಷಿನ್ 1,62,000 ರೂಪಾಯಿ ಆಗುತ್ತೆ ಅಂತಂದ್ರು. ಅದ್ರಲ್ಲಿ ಸಬ್ಸಿಡಿನಲ್ಲಿ ತಗೋಬೇಕು ಅಂತ ಈಗ ನಾವೇ ಹೋಗಿದೀವಿ ಅಲ್ಲಿ ಗುರುಸ್ತಾರೆ. ಹಿಂಗೆ ನಮ್ಗೆ ಏನ್ ಬೇಕು ಅಂತ ನಾವು ಹೋದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ನಾವು ಹುಡ್ಕೊಂಡು ಹೋಗ್ಬೇಕು ಯಾರೇ ಆಗ್ಲಿ. ಮನೆ ಕುತ್ಕೊಂಡ್ರೆ ನನಗೇನು ಬಂದಿಲ್ಲ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಾವು ಹೊಟ್ಟೆ ಉರ್ಸ್ಕೊಂಡು ಮನೆ ಕುತ್ಕೊಂಡ್ರೆ ಏನೂ ನೋಡ್ಕೊಳಕಾಗಲ್ಲ. ನಾವು ಹೋಗ್ಬೇಕು, ನನಗೆ ಬೇಕಾ ಇಂಥದ್ ಬೇಕು, ಎಲ್ಲಿ ಹೋಗ್ಬೇಕು, ಯಾರನ್ನ ತಿಳ್ಕೊಬೇಕು ಅನ್ನೋದನ್ನ ನಾವು ಕೆದಕ್ತಿವಿ. ದಿನಕ್ ದಿನ ಚೇಂಜ್, ಹೊಸದಿರುತ್ತೆ, ಹೊಸದನ್ನ ಏನಿದೆ ಅನ್ನೋದನ್ನ ಕೇಳ್ಬಿಟ್ಟು ಹುಡ್ಕೊಂಡು ಹೋಗ್ತಿವಿ, ಅದರ ಸೌಲಭ್ಯಗಳನ್ನ ಪಡ್ಕೊಂತದೆ. ಅಂದ್ರೆ ಈ ರೀತಿಯಾದಂತ ಮಿಷನ್ಗಳನ್ನ ಸಂಘದ ವತಿಯಿಂದ ನೀವು ಕೊಂಡ್ಕೊಳ್ತೀರಾ? ಹಾ, ಸಂಘದ ವತಿಯಿಂದನೂ ಕೆಲವು ತಗೊಂಡಿವಿ, ಕೆಲವು ವೈಯಕ್ತಿಕ ನಮ್ಮ ರೈತರ ಹೆಸರಲ್ಲಿ ತಗೊಳ್ತಿದ್ವಿ. ಯಾಕಂದ್ರೆ ಒಂದೇ ಸತಿ ಸಂಘಕ್ಕೆ ಎಲ್ಲದು ಕೊಡಲ್ಲ, ಒಂದ್ ಕೊಟ್ಟೆ ಅಂದ್ರೆ ಮುಗಿತದೆ, ಸಬ್ಸಿಡಿ ಮುಗ್ದೋಗಿರುತ್ತಲ್ಲ. ಹಂಗಾಗಿ ನಮ್ಮ ಸ್ವಂತ ರೈತರ ಹೆಸರಲ್ಲೇ ನಾವು ಕೆಲವು ಮಿಷಿನ್ಗಳನ್ನ ತಗೊಂಡಿದ್ವಿ. ನಿಮ್ಮೂರಿನಲ್ಲಿ ಒಟ್ಟಾರೆ ಮಹಿಳಾ ಸಂಘದಲ್ಲಿ ಮಹಿಳಾ ಸದಸ್ಯರು ಯಾವ್ಯಾವ ರೀತಿ ಅಂದ್ರೆ ಕೃಷಿಗೆ ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ? ಕೃಷಿಗೆ ಅಂತಂದ್ರೆ ತಾನು ಏನಾದ್ರೂ ಮಾಡ್ಬೇಕಲ್ಲ ನಮ್ಮಲ್ಲಿ ಅಂತೇಳಿ ಎಲ್ಲರೂ ಕೂಡ ಒಳ್ಳೆ ಇಳುವರಿ ಬೆಳೆಗಳನ್ನ ಬೆಳೀತಾ ಇದಾರೆ. ಆ ವಿಷಯದಾಗ ಮಾತ್ರ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲಿ ಬೇರೆ ಕಡೆ ಎಲ್ಲ ನೋಡಿದ್ರೆ ಒಂದ್ ಯಾವ್ದೋ ಬೆಳ್ಕೊಂಡು ಎಲ್ಲೋ ಮಾತ್ರಕ್ಕಿಂತ ಕಟ್ಟೆ ಮೇಲೆ ಕುತ್ಕೊಂಡು ಅಲ್ಲಿ ಕುತ್ಕೊಂಡಿಲ್ಲ. ಇಲ್ಲಿ ನಮ್ ರೈತರು ಕಟ್ಟೆಗಳ ಮೇಲೆ ಸಿಗೋದೇ ಇಲ್ಲ, ಯಾಕಂದ್ರೆ ಎಲ್ಲರೂ ಹೊಲದಲ್ಲಿ ಇರ್ತಾರೆ. ಯಾಕಂದ್ರೆ ಅಂತವಾಗಿ ತರಕಾರಿ ಬೆಳೆಗಳು ಅಲ್ಲಿ ಅವ್ರಿಲ್ಲ ಅಂತಂದ್ರೆ ಅದು ಯಾವ್ದು ಬೆಳೆ ಒಳ್ಳೆ ಬೆಳೆನ ಬೆಳೆಯಕಾಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ರೈತರಾಗಿರ್ಬೋದು ರೈತ ಮೇಳ ಇರ್ಬೋದು ತುಂಬಾ ಚೆನ್ನಾಗಿ ಕೆಲಸಗಳನ್ನ ನಿರ್ವಹಿಸ್ತಿದ್ದಾರೆ. ಒಂದು ಮನೆತನದಲ್ಲಿ 1 ಎಕರೆ ಇರಲಿ, 2 ಎಕರೆ ಇರಲಿ, 5 ಎಕರೆ ಇರಲಿ, ಕೃಷಿಯಲ್ಲಿ ಯಶಸ್ ಪಡಿಬೇಕಪ್ಪ ಅಂತಂದ್ರೆ ಮಹಿಳೆಯ ಪಾತ್ರ ಬಹಳ ಪ್ರಮುಖ ಅಂತ ಹೇಳ್ತಿದ್ದಾರೆ. ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ? ಹೌದು ಸರ್, ಮಹಿಳೆ ಮಾಡ್ಲಿಲ್ಲ ಅಂದ್ರೆ ಆಗದೇ ಇಲ್ಲ. ಯಾಕಂದ್ರೆ ಗಂಡ್ಮಕ್ಳು ಮಾಡ್ತಾರೆ. ನಾವು ಫೀಲ್ಡ್ ಅಲ್ಲಿ ಇದ್ದು ಹಿಂದೆ ನಿಂತ್ಕೊಂಡು ಮಾಡಿಸ್ದಾಗೆ ಅವ್ರಿಗೆ ಯೋ ನನ್ನ ಹೆಂಡತಿ ಮಾಡ್ತದಳೆ ನಾನು ಹಿಂದಿದ್ ಮಾಡನ್ ಜೊತೆಗೆ ಹೋಗನ್ ಸರಿಯಪ್ಪ ಅಂತ ಬರ್ತಾರೆ. ಅವ್ರ ನಮ್ಮ ಮಾತು ಕೇಳೇ ಕೇಳ್ತಾರೆ ಗಂಡ್ಮಕ್ಳು, ಅಷ್ಟು ಸುಲಭವಾಗಿ ಅವರೇ ನಮ್ಮ ಮಾತಿಗೆ ಇದು ಮಾಡಲ್ಲ. ಮಹಿಳೆ ಬೇಕೇ ಬೇಕು, ತುಂಬಾನೇ ಮುಖ್ಯ ಮಹಿಳೆ ಕೃಷಿಯಲ್ಲಿ. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಅಂದ್ರೆ ನೀವು ಮತ್ತು ನಿಮ್ಮ ಮನೆಯವರು ಇಬ್ಬರು ಸೇರ್ಕೊಂಡು ಕೃಷಿ ಬದುಕನ್ ಮಾಡ್ತಾ ಇದ್ದೀವಿ? ಹೌದು ಸರ್, ನಾವ್ ಇಬ್ರು ಸೇರೆ ಮಾಡ್ತೇವೆ. ನಮಗೆ ಸಮಯ ಟೈಮ್ ಸಿಗೋದೇ ಕಷ್ಟ, ಅಷ್ಟು ಕೆಲಸಗಳನ್ನ ನಾವು ಅಳವಡಿಸ್ಕೊಂಡಿವಿ. ಈಗ ಪ್ರಾರಂಭದಲ್ಲಿ ನೀವು ಒಂದು ಮಾತಾಡಿದ್ರ, ನಮ್ಮ ತವರ ಮನೆಯಲ್ಲಿ ನನಗೆ ಓದ್ಬೇಕಂತ ಬಹಳ ಆಸೆ ಇತ್ತು ಅಂದ್ರೆ ಹೆಚ್ಚು ಹೆಚ್ಚು ಅಂಕಗಳನ್ನ ಗಳಿಸಿ ನಾನು ಪಾಸ್ ಆಗ್ತಾ ಇದ್ದೆ, ಕೆಲವು ಸಮಸ್ಯೆಯಿಂದಾಗಿ ನಾನು ನೇರವಾಗಿ ರೈತರ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಿಬಿಟ್ರು ಅಂತ ಬೇಸರದಿಂದ ಹೇಳಿದ್ರ. ಅಂದ್ರೆ ಇವತ್ತು ನಿಮಗೆ ಬೇಸರ ಆಗುತ್ತಾ ರೈತರ ಕುಟುಂಬ ಕೊಟ್ಟರೋದ್ರಿಂದ? ಇಲ್ಲ ಇಲ್ಲ ಸರ್, ನನಗೆ ಬೇಸರ ಆಗೋದಿಲ್ಲ. ನಾನು ಯಾಕಂತಂದ್ರೆ ನನಗೆ ಇತ್ತ ಬೇಸರ, ನಾನು ಒಳ್ಳೆ ಎಜುಕೇಶನ್ ಪಡ್ಕೊಂಡ್ಬಿಟ್ಟು ನಾನು ಒಳ್ಳೆ ಹುದ್ದೆಯಲ್ಲಿ ಸೇರ್ಬೇಕು ಅನ್ನೋ ಉದ್ದೇಶ ಇತ್ತು, ಬಟ್ ನನಗೆ ಅದು ಅವಕಾಶ ಸಿಗ್ಲಿಲ್ಲ. ಆದ್ರೆ ನೊಂದಿದ್ದೆ ತುಂಬಾ. ಆಮೇಲೆ ನಂತರ ದಿನಗಳಲ್ಲಿ ನನಗೆ ಇದೇ ಬದುಕೆ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ದೇಶ ಸುತ್ತು ಇಲ್ಲಾಂದ್ರೆ ಕೋಶ ಓದು ಅಂತ ಹೇಳಿದ್ದಾರೆ. ಆ ಗಾದೆಯಂತೆ ನಾನು ದೇಶ ಸುತ್ತಿದ್ದೀನಿ, ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀನಿ, ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ನಮ್ಮ ಗ್ರಾಮದ ಜನರಿಗೂ ಸಹ ನನ್ನ ಕೈಲಾದಷ್ಟು ನಾನು ಹೆಲ್ಪನ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಕೆಲವು ವಿಷಯಗಳನ್ನ ಹೇಳ್ಬೇಕು, ಅದು ಹಂಚ್ಕೊಂಡಾಗ ಗೊತ್ತರೆ ಮಾತ್ರ ಗೊತ್ತಾಗುತ್ತೆ ಇಂಥದ್ದಿದೆ ಇಂಥದ್ದಿದೆ ಅಂದಾಗ ಹೌದಾ ಆತರ ಇತ್ತ ಅಂತ ಅವರು ಕೂಡ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂತಾರೆ. ಹಂಗಾಗಿ ಇದರಲ್ಲಿ ರೈತರ ಬದುಕು ಹೆಂಗಪ್ಪ ಅಂತಂದ್ರೆ ನಾವು ಆಳವಾಗಿ ಇಳಿದು ಆಳವಾಗಿ ಯೋಚನೆ ಮಾಡಿ ನಾವು ಕೈ ಮುಟ್ಟು ಮಾಡ್ದಂಗೆ ಮಾತ್ರ ನಮಗೆ ಒಳ್ಳೆ ಬದುಕು ಅನಿಸುತ್ತೆ. ಅದನ್ನ ನೊಂದ್ಕೊಂಡು ನಾವು ಮಾಡೋದ್ ಬೇಡ, ಇದೇನ್ ಬಿಡಪ್ಪ ಇದ್ರೆ ಇಷ್ಟೇ ಎಲ್ಲ ಬರೋದು ಅಂತ ನೊಂದ್ಕೊಂಡ್ರೆ ಅದನ್ನೇನು ಮಾಡೋಕ್ಕಾಗಲ್ಲ. ಆ ಇದನ್ನ ನಾವು ಕಂಡ್ಕೊಂಡು ಹಂಗಾಗಿ ನಾವು ಈ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ. ಹಂಗಾಗಿ ಚೆನ್ನಾಗಿ ಲಾಭದಾಯಕವಾದ ಬೆಳೆಯನ್ನ ಬೆಳೀತಾ ಇದ್ದೀವಿ, ಆಮೇಲೆ ಲಾಭದಾಯಕವಾದ ಜೀವನ ಒಳ್ಳೆ ಜೀವನವನ್ನ ಸಾಗಿಸ್ತಾ ಇದ್ದೀವಿ. ಕೃಷಿ ಬದುಕು ನನಗೆ ಬೇಜಾರು ಅನ್ಸೇ ಇಲ್ಲ. ಈಗ ಕೊನೆಯದಾಗಿ, ಯಾವ ರೀತಿ ಕೃಷಿಯಲ್ಲಿ ಭಾಗವಹಿಸಿದ್ರೆ ಮಹಿಳೆಯರು ಕೃಷಿಯಲ್ಲಿ ಅಂತ ಮೇಲ್ ಬರಬಹುದು, ಈ ನಿಟ್ಟಿನಲ್ಲಿ ಏನೊಂದು ಕಿವಿ ಮಾತಾಡ್ತೀರಾ? ರೈತ ಮಹಿಳೆಯರು ಅಂತಂದ್ರೆ ಪ್ರತಿ ಒಂದಕ್ಕೂ ಕೂಡ ಅವರು ಕೈಮುಟ್ಟಿ ಕೆಲಸ ಮಾಡಬೇಕು. ಯಾಕಂದ್ರೆ ಬರೀ ಕೂಲಿಯವ್ರನ್ನ ನೆಚ್ಚಿಕೊಂಡು ಜೀವನ ಮಾಡೋಕ್ಕಾಗಲ್ಲ. ನಾವು ಕೈಮುಟ್ಟು ಮಾಡಿದಾಗೆ ಆಮೇಲೆ ಬೆಳೆಗಳಾದ್ರೂ ಕೂಡ ಏಕ ಬೆಳೆ ಪದ್ಧತಿ ಬಿಡಬೇಕು. ಮಿಶ್ರ ಬೆಳೆಗಳು, ಹೊಸ ಬೆಳೆಗಳು ಏನಾದ್ರೂ ಹೊಸದಿದೆಯಾ ಅದನ್ನ ನಾವು ಹುಡ್ಕೊಂಡು ಮಾಡಿದಾಗೆ ಚೆನ್ನಾಗಿ ಮಾಡಬಹುದು. ಮಹಿಳೆ ಏನ್ ಮಾಡಕಪ್ಪ ಅಂದ್ರೆ ಬರೀ ಮನೆ ಕುತ್ಕೊಂಡ್ರಾಗೋದಿಲ್ಲ, ಪ್ರತಿ ದಿನನೂ ಕೂಡ ನಾವು ಹೊಲದಲ್ಲಿ ಇರ್ಬೇಕು. ಫೀಲ್ಡ್ ಅಲ್ಲಿ ಇರ್ಬೇಕು, ಜೊತೆಗೆ ಆಳುಗಳ ಜೊತೆಗಿದ್ರು ಕೂಡ ನಾವು ಚೆನ್ನಾಗಿ ಅವ್ರು ಮಾಡ್ತಿದ್ದಾರೋ ಇಲ್ಲೋ ಅಂತಲ್ಲ, ಮಾಡದೆ ಮಾತ್ರ ಲಾಭದಾಯಕವಾದ ಕೃಷಿಯನ್ನ ಮಾಡಬಹುದು. ಹೈನುಗಾರಿಕೆ ಬೇಕೇ ಬೇಕು, ಜೊತೆಗೆ ಹೈನುಗಾರಿಕೆ ಹೆಂಗಪ್ಪ ಅಂತಂದ್ರೆ ಅದು ಉಪಕಸಬು, ನಮ್ಮ ಜೀವನವನ್ನ ಸಾಗಿಸಕ್ಕೆ ಹೈನುಗಾರಿಕೆ ತುಂಬಾ ಇಂಪಾರ್ಟೆಂಟ್. ಈಗ ಹೊಲದಲ್ಲಿ ಬಂದಂತ ಬೆಳೆನ ವರ್ಷಕ್ಕೆ ಒಂದೋ ಎರಡೋ ಬೆಳೆ ಬಂದದ್ದನ್ನ ಇಡೀ ವರ್ಷ ಎಲ್ಲ ತಿನ್ಕಂತ ಕುತ್ಕೊಂಡ್ರೆ ಕೂಡಿಟ್ಟು ಎಷ್ಟು ಸಾಲದಾಗ. ನಾವು ಮನೆ ಜೀವನ ಸಾಗಿಸಬೇಕು, ಮಕ್ಕಳ ಎಜುಕೇಶನ್ ಇದು ಮಾಡ್ಬೇಕಪ್ಪ ಅಂದ್ರೆ ಹೈನುಗಾರಿಕೆ, ಹೈನುಗಾರಿಕೆ ಒಂದು ಎಟಿಎಂ ಇದ್ದಂಗೆ, ಪ್ರತಿದಿನ ದುಡ್ಡು ಕಾಣಬಹುದು. ನಾವು ಅದನ್ನ ಹೈನುಗಾರಿಕೆ ಚೆನ್ನಾಗಿ ರೂಢಿಸ್ಕೊಂಡು ಹೋದ್ರೆ ನಮ್ಮ ಜೀವನ ಒಳ್ಳೆ ಸುಗಮವಾದ ಒಂದು ಜೀವನವನ್ನ ಸಾಗಿಸ್ಬಹುದು. ಕೆಲವ್ರ ಹತ್ರ ಮನೆ ಹತ್ರ ಜಾಗ ಇರುತ್ತೆ, ಕೆಲ ಸುಮ್ನೆ ವೇಸ್ಟ್ ಆಗಿ ಅದಕ್ಕಿದ್ಕ ಇದು ಮಾಡಿರ್ತಾರೆ, ಅಲ್ಲಿ ಸೊಪ್ಪುಗಳು ಬೆಳೀಬಹುದು, ಹೂ ಗಿಡಗಳು ಬೆಳೀಬಹುದು, ಹೀಗೆ ತಮ್ಮ ಏನಾದ್ರು ಒಂದು ಮನೆಗೆ ಏನ್ ಉಪಯೋಗ ಆಗುತ್ತೆ ಅದನ್ನ ಬೆಳ್ಕೊಂಡ್ರೆ ಚೆನ್ನಾಗಿ. ಹೊಲಗೊಳಗೂ ಕೂಡ ಮನೆಗೆ ಬೇಕಾದ ತರಕಾರಿಗಳನ್ನ ನಾವು ಬೆಳ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಒಳ್ಳೆ ತರಕಾರಿಯನ್ನ ನಾವು ಊಟ ಮಾಡ್ದಂಗೆ ಆಗುತ್ತೆ. ಒಟ್ಟಾರೆ ನಿಮಗೆ ಇವತ್ತು ಅಂದ್ರೆ ಈ ಒಂದು ಕೃಷಿ ಜೀವನ ನೆಮ್ಮದಿ ತಂದ್ಕೊಟ್ಟಿದ್ಯಾ? ನೆಮ್ಮದಿ ಇದೆ ಸರ್, ನಮಗೆ ತುಂಬಾ ಖುಷಿ ಇದೆ. ಅದ್ರ ರೇಣುಕಮ್ಮ ಅವರೇ, ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಒಬ್ಬ ಮಗ ಇನ್ನು ಫಿಫ್ತ್ ಓದ್ತಿದ್ದಾನೆ. ಮಕ್ಕಳು ಕೂಡ ಒಳ್ಳೆ ಎಜುಕೇಶನ್ ಕೊಡಿಸ್ಲಿಕ್ಕೆ ನಾವ್ ಇಷ್ಟೆಲ್ಲ ಶ್ರಮ ಪಟ್ಟಿದ್ದಕ್ಕೆ ಇದಾಗ್ತಾ ಇದೆ. ಅಷ್ಟು ದುಡ್ಡು ಖರ್ಚು ಮಾಡಕ್ಕೂ ಕೂಡ ಇವತ್ತು ಕಷ್ಟ ನಮ್ಮಂತರು. ಏಕಪ್ಪ ಅಂತಂದ್ರೆ ಇವತ್ತು ನಾವು ಚೆನ್ನಾಗಿರೋದ್ರಿಂದ ದುಡ್ಡಿಂದ ಸಮಸ್ಯೆ ಅನ್ಸಲ್ಲ, ಯಾಕಂದ್ರೆ ಮಕ್ಕಳ ಎಜುಕೇಶನ್ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಓದ್ತಾದ್ರೆ. ಬಹಳ ಜಮೀನಿಲ್ಲ ನಮ್ದು, ಇರೋ ಜಮೀನಿನಲ್ಲಿ ಮಕ್ಕಳನ್ನ ಈಗ ಜಮೀನಿ ಬಿಡಕ್ಕಾಗಲ್ಲ, ಯಾಕಂದ್ರೆ ಜಮೀನ್ ಬಹಳ ಇಲ್ಲ. ನಾವು ಕಷ್ಟಪಟ್ಟಂಗೆ ನಮ್ಮ ಮಕ್ಕಳು ಕಷ್ಟಪಡೋದಲ್ಲ, ಹಂಗಾಗಿ ಚೆನ್ನಾಗಿ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇದೆ. ಯಾಕಂದ್ರೆ ನಾನು ಕಲ್ತಿಲ್ಲ, ನನ್ನ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಮಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಒಟ್ಟಾರೆ ನಿಮ್ಮ ಅನಿಸಿಕೆ ಏನಪ್ಪಾ ಅಂತಂದ್ರೆ ಬೇರೆ ಹೊರಗಡೆ ನೌಕರಿಗೆ ಹೋದ್ರೆ ಕಷ್ಟ ಇಲ್ಲ, ಕೃಷಿ ಕೆಲಸಕ್ಕೆ ಬಂದ್ರೆ ಕಷ್ಟ ಅಂತ ಹೇಳಿದ್ರೆ? ಕಷ್ಟ ಅಂತ ಏನಿಲ್ಲ, ಮಾಡ್ಬೇಕು. ಯಾಕಂದ್ರೆ ಹೊರಗಿನ ಜೀವನ ಅಂದ್ರೆ ಈಸಿಯಾಗಿ ಮಾಡ್ಬೋದು, ಅದು ಟೈಮಿಂಗ್ಸ್ ಇರುತ್ತಷ್ಟೇ. ಕೃಷಿ ಬದುಕಿಗೆ ಟೈಮಿಂಗ್ಸ್ ಇಲ್ಲ, ಸಮಯವನ್ನ ಮೀಸಲಾಗಿ ಇಟ್ಕೋಬೇಕು ನಾವೇ. ಅದಕ್ಕೆ ಇಷ್ಟು ರಾತ್ರಿನೂ ಮಾಡ್ಬೇಕು, ಹಗಲೂ ಮಾಡ್ಬೇಕು. ಆದ್ರೆ ಅವು ಕೆಲವು ಹಂಗಲ್ಲ, ಕೆಲಸಗಳು ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಗೆ ಬರುತ್ತೆ, ಆಮೇಲೆ ರಜಾ ದಿನಗಳು ಸಿಗುತ್ತೆ. ನಮ್ಮ ಕೃಷಿಯಲ್ಲಿ ರಜಾ ದಿನಗಳು ಇರಲ್ಲ, ಯಾಕಂದ್ರೆ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋದಾಗ ಮಾತ್ರ ಒಳ್ಳೆ ಕಾಯ್ಬೋದು. ಹಂಗ ಆ ಒಂದು ಪೇಷನ್ಸ್ ಬೇಕು ಈಗಿನ ಪೀಳಿಗೆಗೆ, ಬರೋದು ಕಡಿಮೆ ಅನ್ನೋ ಉದ್ದೇಶಕ್ಕಷ್ಟೇ ನಾವು ಹೇಳ್ತಿರೋದು. ನಮ್ಮಂಗ್ ಮಾಡಿದ್ರೆ ಒಳ್ಳೆ ಕೃಷಿಯನ್ನೇ ಆರಾಮ ಮಾಡಬಹುದು, ಯಾವುದು ಬೇಜಾರಲ್ಲ ಅದಕ್ಕೆ. ಒಳ್ಳೆಯದು ರೇಣುಕಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಜೀವನದ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ದಾವಣಗೆರೆ ತಾಲೂಕು ಕೊಡಗನೂರಿನ ರೈತ ಮಹಿಳೆ ಜಿ ರೇಣುಕಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ರೈತ ಬಾಂಧವರೇ, ಇನ್ನು ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಹರಳು ಬೀಜ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 5,156 ರೂಪಾಯಿಗಳಿಂದ ಗರಿಷ್ಠ 5,225 ರೂಪಾಯಿಗಳು. ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 6,955. ನೆಲಗಡಲೆ 3,609 ರೂಪಾಯಿಗಳಿಂದ 6,329 ರೂಪಾಯಿಗಳು. ಹೈಬ್ರಿಡ್ ಜೋಳ 1,565 ರೂಪಾಯಿಗಳಿಂದ 1,572 ರೂಪಾಯಿಗಳು. ಹೈಬ್ರಿಡ್ ರಾಗಿ 1,911 ರೂಪಾಯಿಗಳಿಂದ 2,100 ರೂಪಾಯಿಗಳು. ಸೂರ್ಯಕಾಂತಿ 4,650 ರೂಪಾಯಿಗಳಿಂದ 6,919 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ. ಅಡಿಕೆ ಆಪಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 43,700 ರೂಪಾಯಿಗಳಿಂದ ಗರಿಷ್ಠ 44,129 ರೂಪಾಯಿಗಳು. ಬೆಟ್ಟೆ ಅಡಿಕೆ 36,139 ರೂಪಾಯಿಗಳಿಂದ 36,559 ರೂಪಾಯಿಗಳು. ಕೆಂಪು ಗೋಟು ಅಡಿಕೆ 30,019 ರೂಪಾಯಿಗಳಿಂದ 30,489 ರೂಪಾಯಿಗಳು. ರಾಶಿ ಅಡಿಕೆ 43,229 ರೂಪಾಯಿಗಳಿಂದ 43,669 ರೂಪಾಯಿಗಳು. ಹತ್ತಿ ಡಿಸಿಎಚ್ 4,569 ರೂಪಾಯಿಗಳಿಂದ 12,700 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆಯಲ್ಲಿ ಮೆಕ್ಕೆಜೋಳ ಪ್ರತಿ ಕ್ವಿಂಟಲ್ಗೆ 1,806 ರೂಪಾಯಿಗಳಿಂದ ಗರಿಷ್ಠ 1,904 ರೂಪಾಯಿಗಳಾಗಿತ್ತು. ದಾವಣಗೆರೆ ಮಾರುಕಟ್ಟೆ ಧಾರಣೆ. ಸೇಬು ಕನಿಷ್ಠ 9,000 ರೂಪಾಯಿಗಳಿಂದ ಗರಿಷ್ಠ 9,500 ರೂಪಾಯಿಗಳು. ಬೂದು ಕುಂಬಳಕಾಯಿ ಪ್ರತಿ ಸಾವಿರಕ್ಕೆ 800 ರೂಪಾಯಿಗಳಿಂದ ಗರಿಷ್ಠ 1,000 ರೂಪಾಯಿಗಳು. ಬಾಳೆಹಣ್ಣು ಪ್ರತಿ ಕ್ವಿಂಟಲ್ಗೆ 1,000 ರೂಪಾಯಿಯಿಂದ 1,800 ರೂಪಾಯಿಗಳು. ಪಚ್ಚಬಾಳೆ 900 ರೂಪಾಯಿಗಳಿಂದ 1,100 ರೂಪಾಯಿಗಳು. ಹುರುಳಿಕಾಯಿ 1,200 ರೂಪಾಯಿಗಳಿಂದ 1,400 ರೂಪಾಯಿಗಳು. ಬೀಟ್ರೂಟ್ ಪ್ರತಿ ಕ್ವಿಂಟಲ್ಗೆ ₹1,400 ₹1,800, ಹಾಗಲಕಾಯಿ ₹1,000 ₹1,500, ಸೋರೆಕಾಯಿ ₹1,000 ₹1,200, ಬದನೆಕಾಯಿ ₹800 ₹1,000, ಗೋರಿಕಾಯಿ ₹1,200 ₹1,600, ಎಲೆಕೋಸು ₹400 ₹600, ದಪ್ಪ ಮೆಣಸಿನಕಾಯಿ ₹2,500 ₹3,000, ಕ್ಯಾರೆಟ್ ₹2,500 ₹3,000, ಹೂಕೋಸು ₹800 ₹1,200, ಸಪೋಟೊ ₹1,000 ₹2,000, ಸೌತೆಕಾಯಿ ₹1,200 ₹1,600, ನುಗ್ಗೆಕಾಯಿ ₹1,500 ₹1,800, ಬೆಳ್ಳುಳ್ಳಿ ₹3,400 ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ದ್ರಾಕ್ಷಿ ₹2,800 ₹3,000. ಅದರಂತೆ ಅವರೆಕಾಯಿ ₹2,200 ₹2,500, ಹಸಿರು ಮೆಣಸಿನಕಾಯಿ ₹600 ₹800, ನೆಲಗಡಲೆ ₹4,710 ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಜೋಳ ₹1,830 ಕನಿಷ್ಠ ಮತ್ತು ಗರಿಷ್ಠ, ಕರ್ಬೂಜ ₹1,000 ಕನಿಷ್ಠ ಮತ್ತು ಗರಿಷ್ಠ, ನವಿಲುಕೋಸು ₹1,400 ₹1,600, ಬೆಂಡೆಕಾಯಿ ₹1,200 ₹1,600, ನಿಂಬೆಹಣ್ಣು ₹1,100 ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಮಾವಿನ ಹಣ್ಣು ₹1,800 ₹2,000, ಈರುಳ್ಳಿ ₹500 ₹1,700, ಕಿತ್ತಳೆ ₹2,800 ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಭತ್ತ ₹1,825 ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಪಪ್ಪಾಯಿ ₹1,000 ₹2,000, ಅನಾನಸ್ ₹1,200 ₹2,000. ಬಳ್ಳಾರಿ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಹೈಬ್ರಿಡ್ ಸಜ್ಜೆ ಕನಿಷ್ಠ ₹1,393 ಗರಿಷ್ಠ ₹1,750, ಕಡಲೆಕಾಳು ₹4,929 ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಜೋಳ ₹1,396 ₹1,568, ನವಣೆ ₹2,433 ₹2,689, ಸೂರ್ಯಕಾಂತಿ ₹3,889 ₹7,369 ಗರಿಷ್ಠವಾಗಿರುತ್ತದೆ. ಇದು ಇಂದಿನ ಮಾರುಕಟ್ಟೆ ಧಾರಣೆ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ.